ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಗದೇತಸ್ಯ ನಿಸರತೇ ವಾಣಿ ಜನ್ಮಕನ್ಯ ಪ್ರವಾಹ ವೈಕುಂಠಾದಾಲಸಂಭ್ರಾಮಂ ಜಾನಕೀರತ್ನಾಂ ಸಂಪತಿದಾತಾರಂ ಸರ್ವಸಂಪತ್ಕರಂ ಭಜೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮ್ಯತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪದ್ಮಾವತಿ ಆವಿರ್ಭಾವ ಆಗಿರೋದ್ರಿಂದ ಪದ್ಮ ಸರೋವರ ಅಂತೇಳಿ ಅದಕ್ಕೆ ಕರೀತಾರೆ ಅಂತೇಳಿ ನಾವು ಮೊನ್ನೆ ತನಕ ಹೇಳಿದ್ವಿ. ಇನ್ನು ತಿರುಪತಿಯಲ್ಲಿ ನೈವೇದ್ಯ ಸ್ವೀಕಾರದ ವಿಚಾರನ ಅದು ಆದಿತ್ಯ ಪುರಾಣದಲ್ಲಿ ತಿಳಿಸ್ಕೊಡ್ತಾರೆ. ಅದು ಸಾಕ್ಷಾತ್ ಭೂವೈಕುಂಠ ಅಂಥೇಳಿ ಪರಮಾತ್ಮನೇ ಪ್ರತಿಮಾ ರೂಪನಾಗಿ ಅಲ್ಲಿ ಸಾಕ್ಷಾತ್ ನೆಲೆ ನಿಂತಿರೋದು. ಯಾಕೆ ಹಾಗೆ ದರ್ಶನ ಕೊಡಬಹುದು ಪ್ರತಿಮಾ ರೂಪ ಅಂತೇಳಿದ್ರೆ, ಅಪ್ರಾಕೃತ ಶರೀರನಾಗಿರ್ತಕ್ಕಂಥ ಜ್ಞಾನಾನಂದಮಯನಾಗಿರೋ ಪರಮಾತ್ಮನನ್ನು ಕಲಿಯುಗದ ಈ ಸಾಮಾನ್ಯ ಜೀವಿಗಳಿಗೆ, ಇವರಿಗೆ ಅಸರ್ವಜ್ಞತ್ವ ಅಂದರೆ ಏನನ್ನೂ ಮಾಡಲಿಕ್ಕಾಗಲ್ಲ, ಅಲ್ಪ ಶಕ್ತಿ, ಅಲ್ಪ ಆಯುಷು, ಅಲ್ಪ ಜ್ಞಾನ, ಎಲ್ಲದರಲ್ಲೂ ಅಲ್ಪರು. ಪರಮಾತ್ಮ ಸರ್ವ ಪ್ರೇರಕ, ಸರ್ವ ನಿಯಾಮಕ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥರಾಗಿರೋನು ಪರಮಾತ್ಮ. ಇಂಥ ಸಾಮಾನ್ಯ ಜೀವಿಗಳಿಗೆ ಅವನು ಪ್ರತಿಮಾ ರೂಪ ಅಲ್ಲದೆ ಹಾಗೆ ನಿಂತಿದ್ದ ಅಂತ ಆದರೆ ಅದನ್ನು ನೋಡೋ ದರ್ಶನ ಭಾಗ್ಯ ಮಾಡಲಿಕ್ಕೆ ಕೂಡ ಈ ಕಲಿಯುಗದ ಜನರಿಗೆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರ ಅವ್ರನ್ನ ಅನುಗ್ರಹಿಸಬೇಕು ಅಂತ ತಾನು ಶಿಲಾರೂಪವಾಗಿ ನಿಂತಿದ್ದು ಅಂತೇಳಿ. ಅಂತಹ ಪರಮಾತ್ಮನಿಗೆ ನಿತ್ಯ ನೈವೇದ್ಯಕ್ಕೆ ಪಾಕವನ್ನು ತಯಾರಿ ಮಾಡೋಳು ಲಕ್ಷ್ಮೀದೇವಿನೇ, ಅವಳೇ ಮಾಡೋದು. ಅಲ್ಲಿ ಪರಿಚಾರಕರು ಯಾರು ಅಂತ ಕೇಳಿದ್ರೆ, ಎಲ್ಲ ಬ್ರಹ್ಮಾದಿ ದೇವತೆಗಳೇ ಅಲ್ಲಿ ಪರಿಚಾರಕರಾಗಿ ಪರಮಾತ್ಮನಿಗೆ ನಿವೇದನ ಆಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಲಕ್ಷ್ಮೀದೇವಿಗೆ ಸಹಕಾರ ಕೊಡುವಂಥವ್ರು ಅಂಥೇಳಿ ಶ್ರೀನಿವಾಸ ಸ್ವೀಕಾರ ಮಾಡೋದು ಅಂಥೇಳಿ ನಾವು ಹೇಳ್ತೀವಿ. ಹರಿಕಥಾಂಸಾರದಲ್ಲಿ ಪರಮಾತ್ಮ ಪ್ರವಿಯುಕ್ತ ಬುಕ್, ಸ್ಥೂಲ ಬುಕ್, ಈ ಥರ ಎಲ್ಲ ಹೇಳೋದೇನು ಅಂತ ಕೇಳಿದ್ರೆ, ಮನುಷ್ಯರಂತೆ ಅವತಾರ ಎತ್ತಿರೋ ಸಂದರ್ಭದಲ್ಲಿ ತಾನೂ ಎಲ್ಲ ಪ್ರವರ್ತನೆಗಳನ್ನು ಮಾಡೋದ್ರ ಜೊತೆಗೆ ಆಹಾರಾದಿಗಳನ್ನು, ವಿಹಾರಾದಿಗಳನ್ನು ಈ ಥರ ಎಲ್ಲ ಮಾಡ್ತಾನೆ. ಎಲ್ಲ ಜನರಂತೆ ಭೂ ವೈಕುಂಠದಲ್ಲಿ ಇದ್ದು ಭೂಮಿಯಲ್ಲೇ ಅವತಾರ ಮಾಡಿ ಕಲಿಯುಗದ ಜನರಿಗೋಸ್ಕರ ತಾನು ಬಂದು ನಿಂತಿರೋದು ಅಂಥೇಳಿ. ಇಂಥ ವಿಶೇಷ ಸನ್ನಿಧಾನದಲ್ಲಿ ಲಕ್ಷ್ಮೀ ಅಂತವಳು ಬಿಟ್ಟರೆ ಇನ್ಯಾರಿಗೂ ಅಡುಗೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರೋಂಥದ್ದು. ಅದರಿಂದ ಸಾಕ್ಷಾತ್ ಲಕ್ಷ್ಮೀದೇವಿನೇ ಈ ಕೆಲಸವನ್ನು ಮಾಡೋದು ಅಂತ. ಅದರಿಂದ ಅಲ್ಲಿ ಯಾವ ಅಶುಚಿ ದೋಷಗಳು ಬರಲ್ಲ ಅಂತ ಆದಿತ್ಯ ಪುರಾಣ ತಿಳಿಸ್ತಾ ಇದೆ. ಅಂತ ಅಲ್ಲಿ ಪ್ರಸಾದವನ್ನು ಏನಾದ್ರು ತಿರಸ್ಕಾರ ಮಾಡಿದ್ರೆ ಮಹಾ ಅನರ್ಥ ಆಗತ್ತೆ ಅಂತೇಳಿ. ಅಲ್ಲಿ ಯಾವುದೇ ದೋಷಗಳು ಇಲ್ಲ, ಅದನ್ನು ಖಂಡಿತ ಆ ಸನ್ನಿಧಾನದಲ್ಲಿ ಸ್ವೀಕಾರ ಮಾಡಲೇಬೇಕು ಅಂಥೇಳಿ ಆದಿತ್ಯ ಪುರಾಣ ತಿಳಿಸ್ಕೊಡ್ತಾ ಇದೆ. ಇನ್ನು ಈ ಇಂಥ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಏನು ಅಂತ ಕೇಳಿದ್ರೆ, ಮಹಾ ದೇವಾನ ದೇವತೆಗಳೆಲ್ಲ ಮನುಷ್ಯರಂತೆ ಪರಮಾತ್ಮನ ಅನುಗ್ರಹದಿಂದ ಅಲ್ಲಿ ಅವತಾರ ಮಾಡಿರುವಂಥದ್ದು. ಅದರಿಂದ ಅಲ್ಲಿ ಅಶುಚಿ ದೋಷ ಅನ್ನೋದು ಬರೋದೇ ಇಲ್ಲ ಅಂಥೇಳಿ. ಆ ಸನ್ನಿಧಾನ ಅಷ್ಟು ಮಹತ್ತರವಾಗಿರುವಂಥದ್ದು. ಅದಕ್ಕೆ ಅಕಸ್ಮಾತ್ ಚಾಂಡಾಲಾದಿ ಸ್ಪರ್ಶ ಆದರೂ ಕೂಡ ಅಲ್ಲಿ ಎಲ್ಲ ಭಗವಂತನ ಅನುಗ್ರಹದಿಂದ 84 ಲಕ್ಷ ಯೋನಿಯೊಳಗೆ ಬೇರೆ ಬೇರೆ ಯೋನಿಯಲ್ಲಿ ಜನರೆಲ್ಲ ಜನ್ಮ ತಾಳೋದು. ಹಾಗೆ ಭಗವಂತನ ಭಕ್ತರೇ ಯಾರಿರ್ತಾರೋ ಅವರೇ ಬಂದಿರ್ತಾರೆ. ಅದಕ್ಕೆ ತಾವು ಪ್ರಸಾದವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅಕಸ್ಮಾತ್ ಯಾರು ಸ್ವೀಕಾರ ಮಾಡಿದ್ರು ಅಂತ ಆದರೆ ಅವರನ್ನು ಅಪಹಾಸ್ಯ ಮಾಡಿದ್ರೆ ಅದು ಅದಕ್ಕಿಂತ ಮಹಾ ಅನರ್ಥ ಅಂತೇಳಿ ಆದಿತ್ಯ ಪುರಾಣ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ನು ಚಾತುರ್ಮಾಸನೋ ಏಕಾದಶಿ ವ್ರತ ಈ ಥರದ್ದು ನಮ್ಮ ಮಠಗಳ ಭೇದದಿಂದನೋ ಬೇರೆ ಯಾವುದೋ ನಿಮಿತ್ತದಿಂದ ವ್ಯತ್ಯಾಸಗಳಿದ್ದಲ್ಲ ಅದನ್ನು ಸ್ವೀಕಾರ ಮಾಡಬೇಕು ಅಂತೇಳಿಲ್ಲ. ಅದನ್ನು ಹೊರತುಪಡಿಸಿ ಈ ನಿಯಮ ಅನ್ವಯಿಸುತ್ತೆ ಅಂತ. ಇಂಥ ತಿರುಪತಿ ಬೆಟ್ಟಕ್ಕೆ ಏನು ಅಂತ ಕೇಳಿದ್ರೆ, ಭಗವಂತನಿಗೆ ಹೇಗೆ ಅನಂತ ರೂಪಗಳು ಅನಂತ ನಾಮಗಳು ಅಂತ ಹೇಳ್ತೀವೋ, ಈ ಭಗವಂತನ ವಿಶೇಷ ಸನ್ನಿಧಾನ ಇರುವಂಥದ್ದು ಅಂದರೆ ಭಗವಂತನಲ್ಲಿ ಎಷ್ಟು ಭಕ್ತಿಯನ್ನು ತೋರಿಸ್ಬೇಕೋ ಈ ಬೆಟ್ಟದಲ್ಲೂ ಕೂಡ ಅಷ್ಟೇ ಭಕ್ತಿಯಿಂದ ಎಲ್ಲ ಪ್ರವರ್ತನೆ ಮಾಡಬೇಕು ಅಂತ ಹಿಂದೆ ಹೇಳಿದ್ವಿ. ಅದೇ ರೀತಿ ಈ ಬೆಟ್ಟಕ್ಕೂ ಕೂಡ ಅನಂತ ನಾಮಗಳು. ವೃಷಭಾದ್ರಿ ಅಂಥೇಳಿ ಅಂದರೆ ವೃಷಭಾಸುರನ ಕಾರಣದಿಂದ ಅವನ ಮುಂದೆ ಅದನ್ನು ವಿಸ್ತಾರವಾಗಿ ಹೇಳ್ತೀವಿ. ಅವನು ಅವನದ್ದೇ ಹೆಸರು ಬರಬೇಕು ಅಂತೇಳಿ ಪರಮಾತ್ಮನಲ್ಲಿ ಯುದ್ಧ ಮಾಡಿ ಪರಮಾತ್ಮನ ಚಕ್ರದಿಂದ ಎಲ್ಲ ಸಾವನ್ನು ಹೊಂದಿ ಅದೇ ಹೆಸರು ಬರಬೇಕು ಅಂಥೇಳಿ ಪ್ರಾರ್ಥನೆ ಮಾಡುತ್ತಾರೆ. ಅದರಿಂದ ವೃಷಭಾದ್ರಿ ಅಂತೇಳಿ. ಇನ್ನು ವೃಷಭ ಅಂದರೆ ಎತ್ತು ಅಂಥೇಳಿ, ಅಂದರೆ 4 ಕಾಲಿನ ಪ್ರಾಣಿ ಎತ್ತು. ಅದು ಹೇಗೆ ಧರ್ಮವನ್ನು ಹಿಡಿತು ಅಂತೇಳಿ ನಾವು ಭಾಗವತಾದಿ ಕಥೆಗಳಲ್ಲಿ ಕೇಳ್ತೀವಲ್ಲ, ಹಾಗೆ ಧರ್ಮವನ್ನು ಅದು ಧಾರಣ ಮಾಡಿದ್ರಿಂದಲೂ ಕೂಡ ಅದಕ್ಕೆ ವೃಷಾಚಲ ಈ ರೀತಿಯಲ್ಲಾಗಿ ಕರೆಯುವಂಥದ್ದು. ಇನ್ನು ಅಂಜನಾದ್ರಿ ಅಂದರೆ ಅಂಜನಾದೇವಿ ಭಗವದ್ಭಕ್ತನಾದ ಆಂಜನೇಯನನ್ನು ಪಡೆದ ಕ್ಷೇತ್ರ ಅದಾದ್ರಿಂದ ಅಂಜನಾದ್ರಿ ಅಂತೇಳಿ. ಶೇಷಾದ್ರಿ ಭಗವಂತನ ಮೂಲ ರೂಪದಿಂದ ಭಗವಂತನನ್ನು ಶೇಷ ಹಾಸಿಗೆಯಾಗಿ ಪರಮಾತ್ಮನ ಸೇವೆಯನ್ನು ವಿಶೇಷವಾಗಿ ಮಾಡಿರ್ತಾನೆ. ಆದ್ದರಿಂದ ಆ ಬೆಟ್ಟಕ್ಕೆ ಶೇಷಾಚಲ, ಶೇಷಾದ್ರಿ ಈ ಥರ ಹೆಸರು ಅಂತೇಳಿ. ಇನ್ನು ವೆಂಕಟಾದ್ರಿ ಅಂದರೆ ಎಲ್ಲ, ವೇಮ ಅಂದರೆ ಪಾಪಗಳು, ಕಟತಿ ಅಂದರೆ ಎಲ್ಲ ಪಾಪಗಳನ್ನು ಕೂಡ ಅನಂತ ಜನ್ಮಗಳ ಅನಂತ ಪಾಪಗಳನ್ನು ಈ ವೆಂಕಟಾಚಲದ ಸ್ಮರಣೆ ಮಾಡಿದ್ರೆ ಸಾಕು ನಾಶ ಆಗ್ತಾ ಇದೆ, ಅದರಿಂದ ವೆಂಕಟಾದ್ರಿ ಅಂತ ಕರೆಯೋದು. ಇನ್ನು ಕ್ರೀಡಾದ್ರಿ ಅಂತ, ಶ್ರೀನಿವಾಸ ಲಕ್ಷ್ಮೀ ಸಹಿತನಾಗಿ ವಿಹಾರ ಮಾಡಲಿಕ್ಕೆ ಒಂದು ಸ್ಥಳವನ್ನು ಆರಿಸ್ತಾ ಇರ್ತಾನೆ. ಅವಾಗ ನಾರದರು ಈ ವೆಂಕಟಾಚಲ ಪರ್ವತ ಅನ್ನೋದು ವಿಶಿಷ್ಟವಾಗಿದೆ, ನೀನು ಅಲ್ಲಿ ನೆಲೆಗೊಂಡು ಅದನ್ನ ವಿಹಾರಕ್ಕೆ ಅಂತ ಆಯ್ಕೆ ಮಾಡ್ಕೋಬಹುದು, ಈ ರೀತಿಯಾಗಿ ಸಲಹೆ ಕೊಡ್ತಾರೆ. ಭಗವಂತನ ಜ್ಞಾನ ಏನು, ಅನಾಲೋಚನೆ ಸರ್ವವಿಷಯಕ ಜ್ಞಾನ. ಈ ಪುರಾಣಗಳೆಲ್ಲ ಜಗತ್ತಿಗೆ ಬರಬೇಕು ಅಂತ ಆದ್ರೆ ನಾರದರ ಮೂಲಕ ಮುಂದೆ ಶತಾನಂದರು ಗೌತಮರು ಇವರೆಲ್ಲ ಸಂವಾದ ರೂಪದಿಂದ ಬಂದಿರೋದಾದ್ರಿಂದ ಈ ರೀತಿ ಉಲ್ಲೇಖ ಮಾಡುವಂಥದ್ದು. ಅದರಿಂದ ಕ್ರೀಡಾದ್ರಿ ಅಂತ. ಇನ್ನು ಚಿಂತಾದ್ರಿ ಅಥವಾ ಚಿಂತಾಮಣಿಗಿರಿ ಅಂತಲೂ ಕರೀತಾರೆ. ಈ ಪರ್ವತದ ದರ್ಶನದಿಂದ ಹೇಗೆ ನಾವು ಜಗತ್ತಿನಲ್ಲಿ ಹೇಳ್ತೀವಿ ಚಿಂತಾಮಣಿ ಕಾಮಧೇನು ಇದೆಲ್ಲ ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾ ಇದೆ ಅಂತ, ಹಾಗೆ ವೆಂಕಟಾಚಲ ಕೂಡ ಬೇಡಿದೆಲ್ಲ ಇಷ್ಟಾರ್ಥವನ್ನು ಕೊಡೋದ್ರಿಂದ ಚಿಂತಾಮಣಿಗಿರಿ ಅಂತಲೂ ಈ ಪರ್ವತವನ್ನು ಕರೀತಾರೆ ಅಂತೇಳಿ. ಇನ್ನು ಜ್ಞಾನಾದ್ರಿ ಅಂತೇಳಿ ಭಕ್ತರಿಗೆ ಸುಜ್ಞಾನವನ್ನು ನೀಡಿ ಅಂದರೆ ಅನ್ಯತಾ ಜ್ಞಾನ ವಿಶ್ವಜ್ಞಾನ ಅಥವಾ ಮಿಥ್ಯಾಜ್ಞಾನ ಇದನ್ನೆಲ್ಲ ನಿವಾರಣೆ ಮಾಡಿ ನಿಶ್ಚಲವಾದ ಜ್ಞಾನವನ್ನು ತಂದುಕೊಟ್ಟು ಮೋಕ್ಷಕ್ಕೆ ಸಾಧನೆ ಮಾಡಿಸ್ತಾ ಇದ್ರಿಂದ ಜ್ಞಾನಾದ್ರಿ ಅಂತಲೂ ಈ ಬೆಟ್ಟವನ್ನು ಕರೆಯುವಂಥದ್ದು. ಇನ್ನು ತೀರ್ಥಾದ್ರಿ ಅಂತೇಳಿ 33 crore ತೀರ್ಥಗಳ ಸನ್ನಿಧಾನ ವಿಶೇಷ ಇರೋದು, ಅಷ್ಟೆಲ್ಲ ಅಭಿಮಾನಿ ದೇವತೆಗಳು ಕೂಡ ಪರಮಾತ್ಮನ ಸೇವಾ ಮಾಡ್ತೀವಿ ಅಂತ ಆ ಬೆಟ್ಟದಲ್ಲಿ ನೆಲೆ ನಿಂತಿರೋದು, ಅದರಿಂದ ತೀರ್ಥಾದ್ರಿ ಅಂತಲೂ ಕರೆಯುವಂಥದ್ದು. ಇನ್ನು ಆನಂದಾದ್ರಿ ಅಂತೇಳಿ ಆನಂದ ಪರಿಪೂರ್ಣನಾದ ಭಗವಂತ ಮೇರುವಿನ ಮಗನಾದ ಆನಂದಾದ್ರಿಯಿಂದ ಕೂಡಿರೋ ಈ ಗಿರಿಯಲ್ಲಿ ತಾನು ಆನಂದ ಪೂರ್ವಕನಾಗಿ ಅಲ್ಲಿರೋದ್ರ ಜೊತೆಗೆ ಅಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಆ ಬೆಟ್ಟಕ್ಕೆ ಯಾರು ಬರ್ತಾರೋ ಅವರಿಗೆ ಶಾಶ್ವತ ಸುಖರೂಪವಾದ ಮೋಕ್ಷಾನಂದವನ್ನೇ ಕೊಡುವಂಥ ಬೆಟ್ಟ. ಇಷ್ಟನ್ನು ಸ್ಮರಣೆ ಮಾಡಿದ್ರೆ ಸಾಕು, ಆ ಭಕ್ತರಿಗೂ ಕೂಡ ಶಾಶ್ವತ ಆನಂದವನ್ನು ತಂದುಕೊಡ್ತಕ್ಕಂಥ ಸ್ಥಳ, ಅದರಿಂದ ಆನಂದ ಆದ್ರಿ ಅಂತೂ ಕರೆಯೋದು. ಇನ್ನು ಕನಕ ಆದ್ರಿ ಅಂತಲೂ ಕರೀತಾರೆ. ಕನಕ ಪರ್ವತವಾದ ಮೇರುವಿನ ಸಂಬಂಧಿ, ಮೇರು ಪರ್ವತ ಅಂತ ಹೇಳಿದ್ರೆ ಪೂರಾ ಬಂಗಾರದಿಂದ ನಿರ್ಮಾಣ ಆಗಿರುವಂಥದ್ದು, ಅಂಥ ಮೇರು ಪರ್ವತಕ್ಕೆ ಸಂಬಂಧಿ ಆಗಿದ್ದರಿಂದ ಅದನ್ನು ಕನಕ ಆದ್ರಿ ಅಂತಲೂ ಕರೆಯುವಂಥದ್ದು ಅಂತ. ಇನ್ನು ನಾರಾಯಣ ಆದ್ರಿ ಅಂತ ಕರೀತಾರೆ. ನಾರಾಯಣ ಅನ್ನೋ ವಿಪ್ರ ಭಗವಂತನನ್ನು ತಪಸ್ಸಿನಿಂದ ಮೆಚ್ಚಿಸಿ ತಾನು ಸದ್ಗತಿಯನ್ನು ಪಡೆದ ಅಂಥೇಳಿ ನಾರಾಯಣಾದ್ರಿ ಅನ್ನೋ ಒಂದು ಹೆಸರಿಂದ ಖ್ಯಾತ ಆಗಿದೆ. ಇನ್ನು ಗರುಡಾದ್ರಿ ಅಂತಲೂ ಕರೀತಾರೆ. ವೈಕುಂಠದ ಒಂದು ಭಾಗವನ್ನು ತಗೊಡ್ಬಾ ಅಂತೇಳಿ ಗರುಡನಿಗೆ ಶ್ರೀನಿವಾಸ ಆಜ್ಞೆ ಮಾಡ್ತಾನೆ. ಆ ರೀತಿಯಾಗಿ ಭೂವೈಕುಂಠಕ್ಕೆ ವೈಕುಂಠದಿಂದ ಬಂದು ಆ ಗರುಡ ತಂದಿದ್ದರಿಂದ ಗರುಡಾದ್ರಿ ಅಂತೇಳಿ ಅವನ ಹೆಸರಿಂದ ಆ ಪರ್ವತ ಖ್ಯಾತಿಯನ್ನು ಹೊಂದಿದೆ ಅಂತೇಳಿ. ಇನ್ನು ವೈಕುಂಠಾದ್ರಿ ಅಂತ ವಿಕುಂಠಾದೇವಿಯಲ್ಲಿ ಅವತರಿಸಿದ ಭಗವಂತನ ರೂಪಕ್ಕೆ ವೈಕುಂಠ ಅಂತ ಹೆಸರು. ವಿಕುಂಠಾದೇವಿ ಅಂತೇಳಿ ಅವಳಲ್ಲಿ ಅವತಾರ ಮಾಡಿದ ರೂಪಕ್ಕೆ ವೈಕುಂಠ ಅಂತೇಳಿ. ಶ್ರೀ ವಿಷ್ಣುವೇ ಸಾಕ್ಷಾತ್ ಆ ಶ್ವೇತದ್ವೀಪ ಇದೆಲ್ಲ ಹೇಳ್ತೀವಲ್ಲ ಅನಂತಾಸನ ಅಂತೇಳಿ, ಆ ವೈಕುಂಠವನ್ನು ಬಿಟ್ಟು ಇಲ್ಲಿ ಕಲಿಯುಗದ ಭೂವೈಕುಂಠದಲ್ಲಿ ಬಂದು ತಾನು ಸ್ಥಿರವಾಗಿ ನೆಲೆ ನಿಂತಿ ಅಂತ, ಅದರಿಂದ ಈ ಪರ್ವತಕ್ಕೆ ವೈಕುಂಠಾದ್ರಿ ಅಂತ ಕೂಡ ಕರೀತಾರೆ. ಇನ್ನು ನರಸಿಂಹಾದ್ರಿ ಅಂತೇಳಿ ಇಲ್ಲಿ ಪರ್ವತದಲ್ಲಿಯೇ ನರಸಿಂಹನ ಆವಿರ್ಭಾವ ಆಗಿದೆ, ಪ್ರಹ್ಲಾದರಾಜರು ಕೇಳಿದಾಗ ದರ್ಶನ ಕೊಟ್ಟಿದ್ದು ಇದೇ ಪರ್ವತದಲ್ಲಿ ಅಂತ ಶಾಸ್ತ್ರಗಳು ಉಲ್ಲೇಖ ಮಾಡ್ತಾ ಇದೆ, ಅದರಿಂದ ನರಸಿಂಹಾದ್ರಿ ಅಂತೇಳಿ. ಇನ್ನು ವರಹಾದ್ರಿ ಅಂತೇಳಿ ಅಲ್ಲಿ ಆದಿವರಾಹ ಕ್ಷೇತ್ರ ದೇವತೆಯಾಗಿ ಅಲ್ಲಿ ಮೊದಲಿಗೆ ಪೂಜೆ ನೈವೇದ್ಯಗಳನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ಸನ್ನಿಹಿತನಾಗಿರ್ತಾನೆ, ಆದ್ರಿಂದ ಆ ಬೆಟ್ಟಕ್ಕೆ ವರಹಾದ್ರಿ ಅಂತಲೂ ಕರೀತಾರೆ. ಇನ್ನು ನೀಲಾದ್ರಿ ಅಂತೇಳಿ ನೀಲಮೇಘ ಶ್ಯಾಮನಾಗಿ ನೀಲ ಅಲ್ಲಿ ನೆಲೆಸಿರೋದ್ರಿಂದ ಅಂದರೆ ಸಾಕ್ಷಾತ್ ಭಗವಂತನೇ ನೆಲೆಸಿರೋದ್ರಿಂದನೂ ನೀಲಾದ್ರಿ ಅಂತ ಕರೀತಾರೆ. ಅಥವಾ ಅಗ್ನಿ ಅವತಾರನಾಗಿರ್ತಕ್ಕಂಥ ನೀಲ ಅನ್ನೋ ಕಪಿ ಅಲ್ಲಿ ರಾಮನನ್ನು ಉಪಾಸನೆ ಮಾಡಿಕೊಂಡು ಅಲ್ಲಿ ನೆಲೆಸಿದ್ದಾನೆ, ಆದ್ದರಿಂದಲೂ ಕೂಡ ಇದಕ್ಕೆ ನೀಲಾದ್ರಿ ಅಂತೇಳಿ. ಹೀಗೆ ಭಗವಂತನ ಹಿಂಗೆ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ನಾಮಗಳಿದೆಯೋ ಅವನ ಆವಾಸ ಸ್ಥಾನವಾದ ಈ ಕಲಿಯುಗದ ಭೂವೈಕುಂಠ ಅನಿಸಿರೋ ಈ ವೆಂಕಟಾಚಲಕ ಕೂಡ ಅನಂತ ನಾಮಗಳನ್ನು ಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಹೀಗೆ ಇಂಥ ಇದರಲ್ಲಿ ವೆಂಕಟಾಚಲದಲ್ಲಿ ಏನಂದರೆ ಕೆಳಗಡೆ ಕಪಿಲ ತೀರ್ಥ ಅಂತ ಇರೋವಂಥದ್ದು. ಆ ಕಪಿಲ ತೀರ್ಥ ಏನು ಅಂತ ಕೇಳಿದ್ರೆ ಕಪಿಲ ನಾಮಕ ಋಷಿ ಏನಿದ್ದಾನೆ ಅವನು ಕರ್ದಮ ಮತ್ತು ದೇವಭೂತಿ ಇವರಲ್ಲಿ ಭಗವಂತನೇ ಕಪಿಲ ನಾಮಕನಾಗಿ ಅವತಾರ ಮಾಡಿದ್ದು ಅಂತ ಹೇಳಿ, ಅಂಥ ಕಪಿಲ ಮಹರ್ಷಿ ಏನು ಅಂತ ಕೇಳಿದ್ರೆ ಅವನು ಪಾತಾಳದಲ್ಲಿ ಆಶ್ರಮ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಕಪಿಲ ಅನ್ನೋ ಹೆಸರಿನಿಂದ ಭಗವಂತನೇ ಅವನು ಕಪಿಲ ಮಹರ್ಷಿಯಾಗಿ ಅವತಾರ ಮಾಡಿರುವಂಥವನು ಪಾತಾಳದಲ್ಲಿ ಆಶ್ರಮ ಕಟ್ಕೊಂಡು ವಾಸ ಮಾಡ್ತಾ ಇರ್ತಾನೆ. ಅಲ್ಲಿ ಒಂದು ಅದ್ಭುತವಾದ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ನಿತ್ಯದಲ್ಲೂ ಪೂಜೆ ಮಾಡ್ತಾ ಇರ್ತಾನೆ. ಈ ಸಗರನ ಈ ಗಂಗಾವತರಣ ಕಥೆ ಕೇಳಿದಿರಲ್ಲ ಅಲ್ಲಿದು, ಸಗರ ಪುತ್ರರೆಲ್ಲ ಇವನನ್ನು ಕೆಡಕಿ ಸುಟ್ಟು ಬೂದಿ ಹಾಕ್ತಾರೆ. ಅವರನ್ನ ಸಗರ ಪುತ್ರರೆಲ್ಲ ಸತ್ತೋದ್ಮೇಲೆ ಗಂಗೆ ಎಲ್ಲ ಅಲ್ಲಿ ಹರಿದ ನಂತರ ಅವರೆಲ್ಲ ಸದ್ಗತಿಯನ್ನು ಪಡೀತಾರೆ ಈ ಥರ ಎಲ್ಲ ಕೇಳ್ತೀವಿ. ಹಾಗೆ ಆ ಲಿಂಗ ಏನು ಅಂತ ಕೇಳಿದ್ರೆ ದಿನ ದಿನ ದೊಡ್ಡದಾಗಿ ಬೆಳೀತಾ ಹೋಗಿ ಭೂಮಿಯನ್ನು ಛೇದಿಸ್ಕೊಂಡು ಬರುತ್ತೆ. ಅವಾಗ ವೆಂಕಟ ಪರ್ವತದ ಮೂಲದ ತನಕ ಮೇಲ್ ತನಕ ಬರ್ತಾ ಇದೆ. ಅವಾಗ ಬ್ರಹ್ಮದೇವರು ಒಂದು ಗೋರೂಪವನ್ನು ತಗೊಂಡು ನಿತ್ಯದಲ್ಲೂ ಕೂಡ ಕಾಮಧೇನು ಆ ಲಿಂಗಕ್ಕೆ ಬಂದು ಅಭಿಷೇಕ ಮಾಡುವಂಥದ್ದು ನಡೀತಾ ಇರುತ್ತೆ. ಅವಾಗ ಯಾವಾಗ ಅದು ಭೂಮಿಯನ್ನು ಛೇದಿಸ್ಕೊಂಡು ಮತ್ತೆ ಬೆಳೀಲಿಕ್ಕೆ ಪ್ರಾರಂಭ ಆಯಿತೋ ಅವಾಗ ಪರಮಾತ್ಮನೇ ಆಜ್ಞೆಯಂತೆ ಆ ಕಾಮಧೇನು ಏನು ಮಾಡುತ್ತೆ ಅಂದರೆ ಗೊರಸಿನಿಂದ ಆ ಲಿಂಗದ ತಲೆ ಮೇಲೆ ಹೊಡೆಯುತ್ತೆ. ಅವಾಗಿಂದ ಅದು ಬೆಳವಣಿಗೆ ಅನ್ನೋದು ಲಿಂಗದ ಮೇಲೆ ನಿಂತಿದೆ. ಇವಾಗಲೂ ನೀವು ಪ್ರಾತಃ ಕಾಲದಲ್ಲಿ ಅಲಂಕಾರಕ್ಕಿಂತ ಮೊದಲೇ ಹೋದರೆ ಆ ಲಿಂಗದ ಮೇಲೆ ಗೊರಸಿನ ಚಿಹ್ನೆ ಇರೋದನ್ನು ಇವತ್ತಿಗೂ ಕಾಣಬಹುದಾಗಿದೆ ಇಲ್ಲಿ. ಕಪಿಲೇಶ್ವರ ಅಂತ. ಕಪಿಲ ರಾಮಕ ಪರಮಾತ್ಮನಿಂದ ಮೊದಲಿಗೆ ಪೂಜಿಸಲ್ಪಟ್ಟಿದ್ರಿಂದ ಕಪಿಲೇಶ್ವರ ಅಂತೇಳಿ ಹೆಸರು ಬಂದಿದೆ ಅಂತ ಹೇಳಿ. ಹೀಗೆ ಈ ಮೊದಲಿಗೆ ಹೋಗ್ಬೇಕು ಅಂದ್ರೆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಸ್ನಾನ ಅನ್ನಿಕಗಳನ್ನು ಮಾಡಿ ಅಕಸ್ಮಾತ್ ತಂದೆ ತಾಯಿಗಳೆಲ್ಲ ಮೃತರಾಗಿದ್ರು ಅಧಿಕಾರಿ ಆಗಿದ್ದ ವ್ಯಕ್ತಿ ಇದ್ದಾದ್ರೆ ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ಪಿತೃಶ್ರಾದ್ದಾದಿಗಳನ್ನ ಮಾಡಬೇಕು, ವಿಶೇಷ ಫಲಪ್ರಾಪ್ತಿ ಆಗತ್ತೆ. ಮಾಧವ ಅನ್ನ ಬ್ರಾಹ್ಮಣ ಮಾಡ್ದ ಅಂತೆಲ್ಲ ನಾವು ಮುಂದೆ ಹೇಳ್ತೀವಿ ವಿಸ್ತಾರವಾಗಿ. ಆ ಮಾಧವ ಬ್ರಾಹ್ಮಣ ಅನ್ನೋನು ಚಾಂಡಾಲಾದಿ ಎಲ್ಲ ಸಂಪರ್ಕವನ್ನು ಪಡೆದಿದ್ರು ಮಾಡಿದ್ರು ಕೂಡ ಆ ಕಪಿಲ ತೀರ್ಥದಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾಡಿ ಅವನು ಬಡವ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನ. ಅವನ ಹತ್ರ ಏನೂ ಇರಲ್ಲ, ಮೃತ್ಪಿಂಡ ಮಣ್ಣಿನಿಂದ ಪಿಂಡವನ್ನು ಮಾಡಿ ತಂದೆ ತಾಯಿಯ ಶ್ರಾದ್ದವನ್ನು ಮಾಡಿ ಅಲ್ಲಿ ಆ ಅವನ ಜೊತೆಗೆ ಇದ್ರು ಮಹಾರಾಜರೆಲ್ಲ ಅಲ್ಲಿ ಯಾತ್ರೆಗೆ ಬಂದಿರ್ತಾರೆ, ಅವರ ಜೊತೆಗೆ ತಾನು ವೆಂಕಟಾಚಲ ಪರ್ವತವನ್ನು ಏರಿ ಇದೆಲ್ಲ ಮುಕ್ತಿಯನ್ನು ಕೊನೆಗೊಂದದ ಈ ಥರ ಎಲ್ಲ ಕೇಳ್ತೀವಿ. ಹಾಗೆ ಇಂಥ ಪಿತೃತೃಪ್ತಿ ಕ್ಷೇತ್ರ ಅಂಥೇಳಿ ಆ ಕ್ಷೇತ್ರಕ್ಕೆ ಕರೆಯುವಂಥದ್ದು. ಅಲ್ಲಿ ಸಮಸ್ತ ಪಾಪಗಳು ಕೂಡ ಪರಿಹಾರ ಆಗ್ತಾ ಇದೆ ಈ ಥರ ಎಲ್ಲ ಮಾಡಿದ್ರೆ ಅಂತೇಳಿ. ಮುಂದೆ ಇನ್ನ ಅಹಲ್ಯ ಸಂಘ ಮಾಡಿದ್ರಿಂದ ಇಂದ್ರ ಜಾರತ್ವದ್ದೆಲ್ಲ ದೋಷ ಎಲ್ಲ ಇತ್ತಲ್ಲ, ಆ ಎಲ್ಲ ಅಹಲ್ಯ ಜಾರತ್ವ ಈ ದೋಷ ಎಲ್ಲವೂ ಕೂಡ ಅಲ್ಲಿ ಸ್ನಾನ ಮಾಡಿದ್ರಿಂದ ಪರಿಹಾರ ಮಾಡಿಕೊಂಡ ಅಂತೆಲ್ಲ ಕೇಳ್ತೀವಿ. ಮುಂದೆ ಅಲ್ಲೇ ಹೋದ್ರೆ ಶಕ್ರತೀರ್ಥ, ಅಗ್ನಿತೀರ್ಥ, ಬ್ರಹ್ಮತೀರ್ಥ ಹೀಗೆಲ್ಲ ಮೊದಲಾದ 17 ತೀರ್ಥಗಳ ಸನ್ನಿಧಾನ ಇದೆ. ಆ ಎಲ್ಲ ತೀರ್ಥಗಳ ನೀರು ಕೂಡ ಬಂದು ಕಪಿಲ ತೀರ್ಥಕ್ಕೆ ಸೇರುತ್ತೆ. ಆದ್ರಿಂದ ಇದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಆ ಕಪಿಲ ತೀರ್ಥದಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನ ಅನ್ನಿಕಾದಿಗಳನ್ನು ಮಾಡಿ ಶ್ರಾದ್ದಾದಿಗಳನ್ನು ಪಿತೃ ಕಾರ್ಯಗಳನ್ನು ಮಾಡೋದು, ಭಾಗವತಾದಿ ಕಥಾ ಶ್ರವಣ ಎಲ್ಲ ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಬರ್ತಾ ಇದೆ. ಸಂಕ್ರಮಣ, ಗ್ರಹಣ, ಕಾರ್ತೀಕ ಮಾಸ ಪೂರ್ಣಿಮೆ, ಮಧ್ಯಾಹ್ನ ಈ ಎಲ್ಲ ಪರ್ವಕಾಲಗಳಲ್ಲಿ ವಿಶೇಷ ಸನ್ನಿಧಾನ ಇರುತ್ತೆ, ವಿಶೇಷ ಫಲದಾಯಕ ಆಗಿದೆ ಅಂತ ಹೇಳಿ. ಹೀಗೆ ಮೊದಲು ಅಲ್ಲಿ ಸ್ನಾನ ಮಾಡಿ ಆ ನಂತರದಲ್ಲಿ ಬೆಟ್ಟವನ್ನು ಏರಬೇಕು ಅಂತೇಳಿ ನಮಗೆ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಮುಂದೆ ಈ ಕಪಿಲ ತೀರ್ಥಕ್ಕೆ ಚಕ್ರತೀರ್ಥ ಅಂತ ಹೆಸರು ಯಾಕೆ ಬಂತು ಅಂತೇಳಿ ಪುರಾಣ ತಿಳಿಸ್ಕೊಡ್ತಾ ಇದೆ. ಅದನ್ನ ಪಾರ್ವತಿ ರುದ್ರದೇವರು ಸಂವಾದ ರೂಪದಲ್ಲಿ ಇರ್ತಕ್ಕಂಥದ್ದು ವಾಮನ ಪುರಾಣ ಈ ವಿಷಯ ತಿಳಿಸ್ಕೊಡ್ತಾ ಇದೆ. ಒಂದ್ಸಲ ರುದ್ರದೇವರು ಪರಮಾತ್ಮನನ್ನು ಕುರಿತು ಬಹಳಷ್ಟು ತಪಸ್ಸು ಮಾಡಿ ನಿನ್ನ ಹತ್ರ ಇದೆಯಲ್ಲ ಸುದರ್ಶನ ಚಕ್ರ, ನನಗೆ ಆ ಚಕ್ರವನ್ನು ಕೊಡು ಅಂತೇಳಿ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಅವಾಗ ಭಗವಂತ ಹೇಳ್ತಾನೆ, ನನ್ನ ಆಯುಧಗಳೆಲ್ಲಿದೆ ಏನಿದೆ ಶಂಖ ಚಕ್ರ ಇದೆಲ್ಲ ಸ್ವರೂಪಭೂತವಾದದ್ದು, ನನ್ನಿಂದ ಬೇರೆ ಅಲ್ಲ ಅಂತ. ಆ ಥರ ಅಂದರೆ ಸ್ವಗತ ಭೇದ ವಿವರ್ಜಿತ ಅಂತ ಹೇಳ್ತೀವಲ್ಲ, ಪರಮಾತ್ಮನ ಅವಯವಗಳಿಗೂ ಅವನ ಆಯುಧಗಳಿಗೂ ಮತ್ತೆ ಭೇದ ಚಿಂತನೆ ಏನು ಮಾಡುವಂಥದ್ದಿಲ್ಲ, ಅಭೇದ. ಅದನ್ನು ನನ್ನಿಂದ ಬೇರ್ಪಡಿಸಲಕ್ಕೆ ಆಗಲ್ಲ, ಅದು ಸ್ವರೂಪಭೂತವಾದದ್ದು ಒಂದು ಕಾರಣ. ಎರಡನೇದು ಏನು ಅಂತ ಹೇಳಿದ್ರೆ, ಅಂಥ ಸ್ವರೂಪಭೂತವಾದ ಅಷ್ಟು ಸಾಮರ್ಥ್ಯ ಇರೋನ್ನ ಇದು ಚಕ್ರವನ್ನ ನನ್ನ ಆಯುಧವನ್ನ ನೀನು ಹಿಡಿಲಿಕ್ಕೆ ನೀನು ಶಕ್ತನಲ್ಲ, ಅದರಿಂದ ನಿನಗೆ ಅದನ್ನು ಕೊಡ್ಲಿಕ್ಕೆ ಆಗಲ್ಲ. ಆದರೂ ನೀನು ಕೇಳ್ಕೊಂಡಿದ್ಯಲ್ಲ, ಒಂದು ಮಾತು ಹೇಳ್ತೀನಿ ಕೇಳು, ಬ್ರಹ್ಮದೇವರು ನಿನಗೊಂದು ಚಕ್ರವನ್ನು ತಂದುಕೊಡ್ತಾರೆ, ಅದು ನಿನ್ನ ಹತ್ರ ಬರ್ತಾ ಇದೆ, ಅದನ್ನ ನೀನು 1000 ವರ್ಷಗಳ ಕಾಲ ಅದು ನಿನ್ನ ಬಳಿಯಲ್ಲಿದ್ದು ಆಮೇಲೆ ಮತ್ತೆ ಬಂದು ಆ ಚಕ್ರ ವಾಪಸ್ಸು ನನ್ನಲ್ಲೇ ಲೀನ ಆಗ್ತಾ ಇದೆ, ನನ್ನ ಚಕ್ರದಲ್ಲಿ ಏನಿದೆ ಅಲ್ಲಿ ಲೀನ ಆಗ್ತಾ ಇದೆ, ನೀನು ಬೇಕಾದ್ರೆ ಅದನ್ನು ಇಟ್ಕೋ ಅಂತೇಳಿ. ಆ ರುದ್ರದೇವರು ಭಗವಂತನ ಆಜ್ಞೆಯಿಂದ ಬ್ರಹ್ಮದೇವರಿಂದ ಕೊಡಲ್ಪಟ್ಟ ಆ ಚಕ್ರವನ್ನು ಧರಿಸಿ ಬಹಳಷ್ಟು ಕಾಲ ಅಲ್ಲಿರ್ತಾರೆ. ಆ ನಂತರದಲ್ಲಿ ಆ ಚಕ್ರ ಬಂದು ಮತ್ತೆ ಆ ಪರಮಾತ್ಮನ ಮೂಲ ರೂಪದಲ್ಲಿರ್ತಕ್ಕಂಥ ಚಕ್ರದಲ್ಲಿ ಐಕ್ಯ ಆಗತ್ತೆ ಈ ಥರ ಎಲ್ಲ ಕೇಳೋದು. ಹೀಗೆ ರುದ್ರದೇವರು ಪರಮಾತ್ಮನ ಆಜ್ಞೆಯಂತೆ ಭಕ್ತ ಜನರ ರಕ್ಷಣೆಗೋಸ್ಕರ ಆ ಚಕ್ರವನ್ನು ಬಯಸಿದ್ರು ಈ ಥರ ನಾವು ಇದರಲ್ಲಿ ಕೇಳ್ತೀವಿ. ಮುಂದೆ ಇನ್ನೇನು ಕೇಳಿದ್ರೆ, ವರಾಹ ಪುರಾಣದ ಇನ್ನೊಂದು ಇದ್ರಲ್ಲಿ ಹೇಳ್ತಾರೆ, ಒಮ್ಮೆ ಬ್ರಹ್ಮದೇವರು ಬ್ರಹ್ಮೋತ್ಸವ ಎಲ್ಲ ಮಾಡಿದ ನಂತರ ಅದಕ್ಕೆ ರುದ್ರಾದಿ ಎಲ್ಲ ದೇವತೆಗಳು ಬಂದಿರ್ತಾರೆ ಬ್ರಹ್ಮೋತ್ಸವಕ್ಕೆ ಅಂತ ಹಿಂದೆ ಹೇಳಿದ್ವಿ. ಆ ರೀತಿ ಎಲ್ಲ ಬ್ರಹ್ಮೋತ್ಸವ ಮುಗಿಸ್ಕೊಂಡು ವಾಪಸ್ ಹೋಗೋ ಕಾಲಕ್ಕೆ ಆ ಕಪಿಲ ತೀರ್ಥದಲ್ಲಿ ನಾವು ಇಲ್ಲೇ ಇರ್ತೀವಿ, ಭಗವಂತ ನೀನು ಅನುಗ್ರಹ ಮಾಡು, ಮೊದಲಿಗೆ ನಿನ್ನ ದರ್ಶನಕ್ಕೆ ಬರೋರೆಲ್ಲ ಮೊದಲಿಗೆ ಮನೋಭಿಮಾನಿಯಾಗಿರೋ ನನ್ನ ದರ್ಶನವನ್ನು ಮಾಡಲಿ ಅಂತ ನೀನು ನನಗೊಂದು ವರ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿರ್ತಾರೆ. ಆದ್ರಿಂದಲೂ ಕೂಡ ಕಪಿಲೇಶ್ವರನ ದರ್ಶನ ಮೊದಲು ಮಾಡಬೇಕು ಅಂತೇಳಿ ಪರಮಾತ್ಮ ತನ್ನ ಭಕ್ತನ ಮೇಲೆ ಕಾರುಣ್ಯ ಮಾಡಿದ್ದು ಅಂತೇಳಿ ಈ ರೀತಿಯಾಗಿ ಕೇಳ್ತಾ ಇದ್ವಿ. ಮುಂದೆ ಶಕ್ರ ತೀರ್ಥ ಅಥವಾ ವಜ್ರ ತೀರ್ಥ ಅಂತೇಳಿ ಇನ್ನೊಂದು. ಅಲ್ಲಿ ದೇವತಾ ಕಾರ್ಯ ಸಿದ್ಧಿಗಾಗಿ ಇಂದ್ರದೇವರೇನ್ ಮಾಡಿದ್ರು, ಆ ಗೌತಮರ ಪತ್ನಿಯಾದ ಅಹಲೆಯನ್ನು ವಹಿಸಿದ್ದು. ಇದು ಯಾಕೆ ತಪ್ಪಲ್ಲ ಅಂತ ಕೇಳಿದ್ರೆ, ಅಂದ್ರೆ ಶಾಸ್ತ್ರ ಏನು ಹೇಳಿ ಹೊರಟಿದೆ ಈ ಪ್ರಸಂಗದಿಂದ ಅಂತ ಕೇಳಿದ್ರೆ, ಭಗವಂತನನ್ನ ಏದಮಾನ ದ್ವಿಟ್ ಅಂತ ಕರೀತಾರೆ. ಏನು ಅಂತ ಕೇಳಿದ್ರೆ, ಗೌತಮರು ತಮ್ಮ ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯವನ್ನು ಗಳಿಸಿದ್ರು, ಹೆಚ್ಚಿನ ಪುಣ್ಯವನ್ನು ಇಂದ್ರನ ಮೂಲಕ ಅಪಹಾರ ಮಾಡಲಿಕ್ಕೋಸ್ಕರ ಈ ಕಾರ್ಯ ನಡೆದಿದ್ದು, ಈ ಪ್ರಸಂಗ ನಡೆದಿದ್ದು. ಯಾಕೆ ಹೆಚ್ಚಿನ ಪುಣ್ಯವನ್ನು ಅಪಹಾರ ಮಾಡಿದ್ದು ಅಂತ ಕೇಳಿದ್ರೆ, ಹೆಚ್ಚಿನ ಪುಣ್ಯ ಇದ್ರೆ ಆ ಸುಖ ಪ್ರಾರಬ್ಧ ಏನಿರುತ್ತೆ ಆ ಭೋಗ ಮುಗಿಯೋ ತನಕ ಭಕ್ತನಿಗೆ ಮೋಕ್ಷ ಅನ್ನೋದು ವಿಳಂಬ ಆಗ್ತಾ ಇದೆ. ತನ್ನ ಭಕ್ತನಿಗೆ ಮೋಕ್ಷ ವಿಳಂಬ ಆಗೋದು ಭಕ್ತ ಪರಮಾತ್ಮನಿಗೆ ಇಷ್ಟ ಇಲ್ಲ. ಭಕ್ತರ ಮೇಲೆ ಕಾರುಣ್ಯ ಮಾಡುವ ಸಲುವಾಗಿ ತನ್ನ ಭಕ್ತ ಗಳಿಸಿದ ಯೋಗ್ಯತೆ ಮೀರಿದ ಪುಣ್ಯವನ್ನು ಇನ್ನೊಬ್ಬ ದೇವನಿಗೆ ಆಜ್ಞೆ ಮಾಡಿ ಆ ಮೂಲಕ ಅದನ್ನು ಕಸಿದು ಶೀಘ್ರವಾಗಿ ಅವನಿಗೆ ಮೋಕ್ಷವನ್ನು ಕರುಣಿಸಬೇಕೆಂತ ಮಾಡಿದ ಕಾರ್ಯನೇ ಹೊರತು ಅದು ವೈಷಮ್ಯ ನೈರ್ಗುಣ್ಯ ಯಾವುದೋ ದೋಷ ಬಂತು ಈ ರೀತಿಯಾಗಿ ಅದನ್ನು ಅರ್ಥ ಮಾಡಬಾರ್ದು. ಅಂತ ಇಂದ್ರದೇವರಿಗೆ ಗೌತಮನ ಶಾಪ ಕೊಡ್ತಾನೆ, ನೀನು ಈ ರೀತಿ ಮಾಡಬಾರ್ದಾಗಿತ್ತು ಮಾಡಿ ಅಂತೇಳಿ ಆ ಶಾಪ ಪರಿಹಾರ ಈ ತೀರ್ಥದಲ್ಲಿ ಸ್ನಾನ ಮಾಡಿದ ನಂತರ ಅವರು ಕಳ್ಕೊಂಡ್ರು. ಅವತ್ತಿಂದ ಅದು ಶಕ್ರ ತೀರ್ಥ, ಶಕ್ರ ಅಂದ್ರೆ ಇಂದ್ರ, ಅದನ್ನೇ ಶಕ್ರ ತೀರ್ಥ ಅಂತೇಳಿ ಈ ರೀತಿಯಾಗಿ ಕರೆಸಲ್ಪಟ್ಟಿತು ಅಂತ ಹೇಳಿ. ಆವಾಗ ಏನಾಗುತ್ತೆ, ಸ್ವರ್ಗದಲ್ಲಿ ಎಲ್ಲ ಇಂದ್ರ ಇಷ್ಟೆಲ್ಲ ಆದ ನಂತರ ಗೌತಮರ ಶಾಪ ಬರುತ್ತೆ. ಆಮೇಲೆ ಅವನು ಹೋಗಿ ಇನ್ನೊಂದು ಸರೋವರದಲ್ಲಿ ಹೋಗಿ ಕಮಲದ ದೇಟಿನಲ್ಲಿ ಅವನ ಅದೃಶ್ಯನಾಗಿ ಇದ್ದು ತಪಸ್ಸು ಮಾಡ್ತಿರ್ತಾನೆ, ಈ ಥರ ಎಲ್ಲ ಕೇಳ್ತೀವಿ. ಅವಾಗ ದೇವಲೋಕದಲ್ಲಿ ಸ್ವರ್ಗದಲ್ಲಿ ಏನಾಗುತ್ತೆ, ಅರಾಜಕತೆ ಸೃಷ್ಟಿಯಾಗೋತಿ. ಇಂದ್ರ ಇಲ್ಲ ಅಂದ ತಕ್ಷಣ ಸಿಂಹಾಸನ ಖಾಲಿಯಾದಾಗ ಅರಾಜಕತೆ ಸೃಷ್ಟಿಯಾಗಿ ಎಲ್ಲ ಆಗುತ್ತೆ. ಆಮೇಲೆ ಎಲ್ಲ ದೇವಾದ ದೇವತೆಗಳು ಈ ರೀತಿಯಾಗಿದೆ, ನೀನು ವಾಪಸ್ ಬಂದ್ಬಿಡು ಅಂತೇಳಿ ಈ ರೀತಿಯಾಗಿ ಇಂದ್ರನನ್ನ ಕುರಿತು ಉಳಿದ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಅವನಿಗೆ ಶಾಪ ವಿಮೋಚನೆ ಅನ್ನೋದಾಗತ್ತೆ. ಆಮೇಲೆ ಅವನು ಮತ್ತೆ ಸ್ವಸ್ಥಾನಕ್ಕೆ ಬಂದು ರಾಜ್ಯಭಾರ ಮಾಡ್ದ ಅಂತೆಲ್ಲ. ಆಮೇಲೆ ಅವನಿಗೆ ಸಹಸ್ರಾಕ್ಷ ಅಂಥೇಳಿ ಬಿರುದು ಬಂತು, ವರ ಕೊಟ್ಟ, ಈ ರೀತಿಯಾಗಿ ಎಲ್ಲ ಪ್ರಸಂಗ ಬರ್ತಾ ಇದೆ. ಅವತ್ತಿನಿಂದ ಅದು ಶಕ್ರ ತೀರ್ಥ ಅಂತೇಳಿ ಜಗತ್ತಿನಲ್ಲಿ ಪ್ರಸಿದ್ಧಿ ಆಯಿತು. ಈ ಸ್ಮರಣೆ ಅಲ್ಲಿ ಬಂದರೆ ಸಾಕು, ಸಕಲ ಪಾಪಗಳು ಕೂಡ ನಿವಾರಣೆ ಆಗ್ತಾ ಇದೆ ಅಂಥೇಳಿ. ಇನ್ನು ವಿಶ್ವಕ್ಸೇನ ತೀರ್ಥ ಅಂಥೇಳಿ, ಕೃತಯುಗದಲ್ಲಿ ಕುಂತಲ ಅಂಥೇಳಿ ಒಬ್ಬಳು ಅಪ್ಸರ ಸ್ತ್ರೀ ಇರ್ತಾಳೆ. ಅವಳು ದೂರ್ವಾಸರು ಅಲ್ಲಿರ್ತಕ್ಕಂಥ ಆಶ್ರಮದಲ್ಲಿ ಬಂದು ನೃತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾಳೆ. ಇವರು ತಪಸ್ಸಿಗೆ ಕೂತಾಗ ಅದನ್ನು ಭಂಗ ಮಾಡ್ಲಿಕ್ಕೆ ಬಂದಿರ್ತಾಳೆ, ಪ್ರಾರಬ್ಧ ಕರ್ಮ ವಶಾತ್ ಬಂದಿರ್ತಾಳೆ. ಆವಾಗ ದೂರ್ವಾಸರಿಗೆ ಒಂದ್ಸಲ ಕೋಪ ಬಂದು, ನೀನು ಕಿರಾತಾಳಾಗಿ ಜನಿಸು ಅಂತೇಳಿ ಅವಳಿಗೆ ಶಾಪ ಕೊಡ್ತಾಳೆ. ಅವಾಗ ನೀನು ವಿಶಾಪವನ್ನು ಕೊಡಬೇಕು, ಶಾಪ ಕೊಟ್ಬಿಟ್ಟಿದೆಯಲ್ಲ ಅಂತೇಳಿ ರುದ್ರದೇವರನ್ನ ಕುರಿತು ರುದ್ರದೇವರ ಅಂಶ ದೂರ್ವಾಸರು ಪ್ರಾರ್ಥನೆ ಮಾಡ್ತಾರೆ. ಅವಾಗ ವಿಷ್ಣುವಂತೆ ಪರಾಕ್ರಮಿಯಾಗಿರಬೇಕು, ದೀರ್ಘಾಯುಷ್ಯವಂತನಾಗಿರಬೇಕು, ತಪೋನಿಷ್ಠನಾಗಿರಬೇಕು, ಇಂಥ ಒಬ್ಬ ಮಗನನ್ನು ಅನುಗ್ರಹಿಸಿರಿ, ನಾನು ಮಾಡಿದ್ದು ತಪ್ಪಾಗಿದೆ ಅಂತ ಕ್ಷಮೆಯನ್ನು ಬೇಡಿ ಮತ್ತೆ ಸ್ತೋತ್ರ ಮಾಡಿ ಈ ರೀತಿಯಾಗಿ ವರವನ್ನು ಪಡ್ಕೋತಾಳೆ. ಅವಾಗ ದುರ್ವಾಸರು ವಿಶಾಪಕ್ಕೆ ಆಯಿತು, ನಿಮಗೆಲ್ಲ ಇದಾಗತ್ತೆ, ಆದರೆ ಇದಷ್ಟು ನೀನು ವಿವಾಹ ಆದ ನಂತರದಲ್ಲಿ ಆಗುವಂಥದ್ದು ಅಂತೇಳಿ ಕೊನೆಗೆ ಅವರೇ ನಿಂತು ಒಂದು ಭದ್ರ ಅನ್ನೋ ಒಬ್ಬ ಇವನನ್ನು ಕರ್ಕೊಂಬಂದು ಕಿನ್ನರ ಪುರುಷನನ್ನು ಕರೆದು ಅವನ ಜೊತೆಗೆ ವಿವಾಹ ಮಾಡ್ತಾರೆ. ಮುಂದೆಲ್ಲ ಅವಳ ಬೈಕ್ಗಳೆಲ್ಲ ಈಡೇರುತ್ತೆ. ಆಮೇಲೆ 12 ವರ್ಷ ಅಲ್ಲಿ ತಪಸ್ಸು ಮಾಡಿದ ನಂತರದಲ್ಲಿ ವಿಶ್ವಕ್ಸೇನ ಪದವಿ ಅಂತೇಳಿ ಪಡೆಯುವಂಥ ಒಬ್ಬ ಒಳ್ಳೆ ತಪೋನಿಷ್ಠನಾಗಿರ್ತಕ್ಕಂಥ ಮಗ ಹುಡ್ತಾನೆ. ಅಲ್ಲಿಂದ ಅದು ವಿಶ್ವಕ್ಸೇನ ತೀರ್ಥ ಅಂತಲೇ ಪ್ರಸಿದ್ಧಿ ಆಯಿತು ಅಂತ. ಆ ತೀರ್ಥದಲ್ಲಿ ಸ್ನಾನ ಮಾಡಿ ಇಂಥ ತಪೋನಿಷ್ಠನಾಗಿರ್ತಕ್ಕಂಥ ಮಗನನ್ನೇ ಪುತ್ರನನ್ನಾಗಿ ಪಡೆದ್ಲು ಅಂಥೇಳಿ. ಇನ್ನು ಮುಂದೆ ಅಲ್ಲಿಂದ ಮುಂದೆ ಶಂಖ, ಚಕ್ರ, ಗದ, ಖಡ್ಗ, ಧನುಸು ಅಂತೇಳಿ ಈ 5 ಆಯುಧಗಳೇನಿದೆ ಪರಮಾತ್ಮನ ಆಯುಧಗಳು, ಆ 5 ಆಕಾರದಲ್ಲಿ ಕಾಣುವಂಥ ತೀರ್ಥಗಳೆಲ್ಲ ಇದೆ. ಅಲ್ಲಿಂದ ಮುಂದೆ ಹೋದ ಆಗ್ನೇಯ ತೀರ್ಥ ಅಂತೇಳಿ ಅಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಅಗ್ನಿದೇವ ತಪಸ್ಸು ಮಾಡಿದ್ರಿಂದ ಆ ತೀರ್ಥಕ್ಕೆ ಆಗ್ನೇಯ ತೀರ್ಥ ಅಂತ ಹೆಸರು ಬಂದಿರೋದು ಅಂತೇಳಿ. ಅಲ್ಲಿಂದ ಮುಂದೆ ಹೋದ್ರೆ ಬ್ರಹ್ಮತೀರ್ಥ ಅಂತ, ಆ ಬ್ರಹ್ಮತೀರ್ಥದಿಂದ ಮೇಲೆ ಹೋದ್ರೆ 7 ಋಷಿಗಳು ಕೂಡ ತಪಸ್ಸು ಮಾಡಿ ಅಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರೆ. ಅದಕ್ಕೆ ಆ ಕಶ್ಯಪ ತೀರ್ಥ, ಅತ್ರಿ ತೀರ್ಥ, ಭಾರದ್ವಾಜ ತೀರ್ಥ, ವಿಶ್ವಾಮಿತ್ರ ತೀರ್ಥ, ಗೌತಮ ತೀರ್ಥ, ವಸಿಷ್ಠ ತೀರ್ಥ, ಜಮದಗ್ನಿ ತೀರ್ಥ ಅಂತೇಳಿ ಈ ರೀತಿಯಾಗಿ 7 ಋಷಿಗಳ ತೀರ್ಥಗಳು ಕೂಡ ಅಲ್ಲಿ ಇದೆ ಅಂತೇಳಿ. ಇನ್ನು ಕಪಿಲ ತೀರ್ಥದ ಪಶ್ಚಿಮ ಭಾಗದಲ್ಲಿ ಮತ್ತೆ 5 ತೀರ್ಥಗಳಿದೆ ಅಂತೇಳಿ. ವಿಪ್ರ ತೀರ್ಥ, ಕ್ಷತ್ರಿಯ ತೀರ್ಥ, ವೈಶ್ಯ ತೀರ್ಥ, ಶೂದ್ರ ತೀರ್ಥ, ಆಮೇಲೆ ಅಂತ್ಯ ತೀರ್ಥ ಅಂತೇಳಿ ಈ 5 ಜಾತಿಗೆ ಅಭಿಮಾನಿ ದೇವತೆಗಳೇನಿರ್ತಾರೆ, ಆ ಎಲ್ಲ ಅಭಿಮಾನಿ ದೇವತೆಗಳು ಕೂಡ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ಆಯಾ ಹೆಸರಿನಿಂದ ತೀರ್ಥ ಅನ್ನೋದು ಪವನ ಆಗಲಿ ಅಂತೆಲ್ಲ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಿರ್ತಾರೆ ಅಂತ ವಾಮನ ಪುರಾಣ ತಿಳಿಸ್ತಾ ಇದೆ. ಹಾಗೆ ಆಯಾ ಜಾತಿಯಲ್ಲಿ ಜನಿಸಿದಾಗ ನಾವು ಯಾವ್ಯಾವುದೋ ಬೇರೆ ಬೇರೆ ಜಾತಿಯಲ್ಲಿ ಹಿಂದೆ 84 ಲಕ್ಷ ಯೋನಿಯಲ್ಲಿದ್ದಾಗ ಆ ಎಲ್ಲ ಜಾತಿಯನ್ನು ದಾಟಿ ಬಂದಿರ್ತೀವಿ. ಅವಾಗ ಏನೇನೋ ಪಾಪ ಕರ್ಮ ಮಾಡಿರ್ತೀವಲ್ಲ, ಆ ಈ ಎಲ್ಲ ಸ್ಮರಣೆ ಮಾಡಿದ್ರೆ ಆಯಾ ಜಾತಿಯಲ್ಲಿದ್ದಾಗ ಆಯಾ ಯೋನಿಯಲ್ಲಿದ್ದಾಗ ಏನೇನು ಪಾಪ ಕರ್ಮಗಳನ್ನು ಮಾಡಿದ್ವಿ ಅದೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಅದರಿಂದ ಆ ಎಲ್ಲ ದೇವತೆಗಳನ್ನು ಕೂಡ ಅಲ್ಲಿ ಸ್ತೋತ್ರ ಮಾಡಬೇಕು ಅಂಥೇಳಿ ಹೀಗೆ ಆ ಎಲ್ಲ ಅಭಿಮಾನಿ ದೇವತೆಗಳು ಕೂಡ ಕ್ರಮವಾಗಿ ಪರಮಾತ್ಮನನ್ನು ಆ ವರಾಹ ರೂಪನ ಭಗವಂತನನ್ನು ಎಲ್ಲ ಸ್ತೋತ್ರ ಮಾಡಿ ಈ 5 ತೀರ್ಥಗಳಲ್ಲೂ ಕೂಡ ನಿತ್ಯದಲ್ಲಿ ವರಾಹನ ವಿಶೇಷ ಸನ್ನಿಧಾನಯುಕ್ತವಾಗಿರಲಿ ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳ್ತೀವಿ. ಇದು ಕಲಿಯುಗದ ಭೂ ವೈಕುಂಠ ಅಂತೆಲ್ಲ ಹೇಳಿದ್ವಿ ವೆಂಕಟಾಚಲ. ವೈಕುಂಠ ಅಂತ ಕೇಳಿದ್ರೆ ನಾವು ವೈಕುಂಠ ವರ್ಣನೆ ಕೇಳ್ತೀವಿ, ವಿರಜಾ ನದಿ ಇದೆ, ಆ ವಿರಜಾ ನದಿಯಲ್ಲಿ ಸ್ನಾನ, ಆನಂತರ ಲಿಂಗದೇಹದಿಂದ ಭಂಗ ಬಿಡುಗಡೆ ಅಂತ. ಇಲ್ಲೂ ಒಂದು ವಿರಜಾ ನದಿ ಇರ್ಬೇಕಲ್ಲ ವೈಕುಂಠ ಅಂತ ಅಂದ್ಮೇಲೆ ಆ ನದಿಗೆ ವಿರಜಾ ನದಿ ಅಂತ ಯಾಕೆ ಹೆಸರು ಅಂದ್ರೆ ವಿರಜ ರಜೋಗುಣ ಇಲ್ಲದಿದ್ದರಿಂದ ವಿರಜ ಅಂತೇಳಿ. ಹಂಗಾರೆ ಸತ್ವ ಮತ್ತೆ ತಮೋ ಗುಣಗಳು ಇರ್ಬೋದಾ, ಪ್ರಶ್ನೆ ಬರುತ್ತೆ. ವಿರಜ ಅಂತ ಆದಾಗ ರಜೋಗುಣ ಇಲ್ಲ ಅಂತ ಹೇಳಿದ್ವಿ, ಹಂಗಾರೆ ಸತ್ವ ಮತ್ತೆ ತಮೋ ಗುಣಗಳು ಇರಬಹುದಾ? ತ್ರಿಗುಣಗಳು ಹೇಳ್ತೀವಿ, ಸತ್ವ ರಜ ತಮ ಅಂತೇಳಿ 3 ಹೇಳ್ತೀವಿ. ರಜೋಗುಣ ಮಾತ್ರ ಇಲ್ಲ ಅಂತ ಹೇಳಿದ್ಮೇಲೆ ಅವೆರಡು ಇಲ್ವಾ ಅಂತ ಕೇಳಿದ್ರೆ ರಜೋ ಸತ್ವಗುಣ ಮತ್ತೆ ತಮೋ ಗುಣ ಸೇರಿನೇ ರಜೋಗುಣ ಆಗೋದು. ಸತ್ವಗುಣ ಪ್ಲಸ್ ತಮೋ ಗುಣ ಇಸ್ ಈಕ್ವಲ್ ಟು ರಜೋಗುಣ ಅಂತೇಳಿ. ಅದಕ್ಕೆ ಯಾವಾಗ ವಿರಜ ಅಂದ್ರೆ ರಜೋಗುಣ ಇಲ್ಲದಿದ್ದರಿಂದ ವಿಗತೋ ರಜೋ, ಅದರಿಂದ ಅದಿಲ್ಲ ಅಂತ ಆದ್ರೆ ತ್ರಿಗುಣ ರಾಹಿತ್ಯವನ್ನು ಹೇಳ್ದಂಗಾಯ್ತು. ಪ್ರತ್ಯೇಕ ಪ್ರತ್ಯೇಕ ಹೇಳಬೇಕಿಲ್ಲ, ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋ ಗುಣ ಇಲ್ಲ ಅಂತೇಳಿ ಮೂರನ್ನ ಪ್ರತ್ಯೇಕವಾಗಿ ಹೇಳಂಗಿಲ್ಲ. ವಿರಜ ಅಂತ ಹೇಳಿದ್ರೆ ತ್ರಿಗುಣ ರಾಹಿತ್ಯವನ್ನು ಹೇಳ್ದಂಗೆ ಆಗ್ತಾ ಇದೆ. ಅಂಥ ವಿರಜಾ ನದಿ ಇಲ್ವಾ ಇಲ್ಲಿ ಅಂತ ಹೇಳಿದ್ರೆ ಖಂಡಿತ ಇದೆ. ಶ್ರೀನಿವಾಸನ ಪಾದದ ಕೆಳಗಡೆ ಆ ವಿರಜಾ ನದಿ ಅನ್ನೋದು ಇವತ್ತಿಗೂ ಹರಿಯತ್ತೆ ಅನ್ನೋದನ್ನ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಡ್ತಾರೆ. ಇವತ್ತಿಗೂ ಕೂಡ ಪೂಜಾರಿಗಳಿಗೆಲ್ಲ ನೀರನ್ನು ಬಳಸ್ತಾರೆ, ಈ ಥರ ಎಲ್ಲ ಹೇಳ್ತಾರೆ. ಮುಂದೆ ಆ ಬಂಗಾರ ಬಾವಿಯನ್ನಲ್ಲೂ ಎಲ್ಲ ಬೇಕಾದಷ್ಟು ತೀರ್ಥಗಳ ಸನ್ನಿಧಾನ ಇದೆ ಅಂತೇಳಿ ದೇವಸ್ಥಾನದ ಎದುರು ಪ್ರಕಾರದಲ್ಲಿ ಅಲ್ಲೆಲ್ಲ ತೀರ್ಥಗಳ ಸನ್ನಿಧಾನ ಇದೆ ಅಂತ ಎಲ್ಲ ಶ್ರುತಿಗಳು ಕೂಡ ಅದನ್ನು ವರ್ಣನೆ ಮಾಡ್ತಾ ಇದೆ. ಇನ್ನು ಕಟಾಹ ತೀರ್ಥ ಅಂತ ಹೇಳಿ, ಅದು ಕಟಾಹ ತೀರ್ಥ ಅನ್ನೋದು ಸ್ಕಾಂದ ಪುರಾಣದಲ್ಲಿ ಹೇಳಿರುವಂಥದ್ದು. ಅಲ್ಲಿ ಎಲ್ಲ ಗಂಗಾದಿ ಎಲ್ಲ ಸಮಸ್ತ ನದ್ಯಾಭಿಮಾನಿ ದೇವತೆಗಳು ಕೂಡ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾರಂತೆ. ಎಲ್ಲ ಬರ್ತಾರೆ, ನದಿಗಳಲ್ಲಿ ಸ್ನಾನ ಮಾಡ್ತಾರೆ, ಎಲ್ಲ ಪಾಪವನ್ನು ಇಲ್ಲಿ ಬಿಟ್ಟು ಬಿಟ್ಟು ಹೋಗ್ತಾರೆ. ನಾವೆಲ್ಲ ಏನು ಮಾಡಬೇಕು ಹಿಂಗಾಗ್ಬಿಟ್ರೆ ಅಂತೇಳಿ ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾರಂತೆ. ಅದಕ್ಕೆ ಎಲ್ಲ ಪಂಚ ಮಹಾಪಾತಕ ಎಲ್ಲ ನಾಶನ ಆಗತ್ತೆ. ಅಲ್ಲಿ ಏನು ಅಂತ ಕೇಳಿದ್ರೆ ಸುರಾಪಾನ, ಬ್ರಹ್ಮಹತ್ಯ, ಪತ್ನಿಯ ಇದನ್ನ ಸಂಬಂಧ, ಈ ಥರ ಸ್ವರ್ಣ ಸ್ನೇಹ, ಈ ಥರ ಎಲ್ಲ ಏನೇನು ಕೋಟಿ ಪಾಪ ಮಾಡಿದ್ರು ಕೂಡ ಅದೆಲ್ಲ ಈ ತೀರ್ಥ ಸೇವನೆಯಿಂದ ಪ್ರಾಶನವನ್ನು ಅಥವಾ ಸ್ನಾನಾದಿಗಳನ್ನು ಮಾಡೋದ್ರಿಂದ ಎಲ್ಲ ಪರಿಶುದ್ಧ ಆಗ್ತಾ ಇದೆ ಅಂತ ಶ್ರೇಷ್ಠವಾದ ವರವನ್ನು ನಿಮಗೆ ದಯಪಾಲಿಸ್ತೀನಿ. ಅದಕ್ಕೆ ಇಂಥ ಶ್ರೀನಿವಾಸನಿಂದ ಪಾದದಿಂದ ಉದ್ಧೃತವಾಗಿರ್ತಕ್ಕಂಥದ್ದು ಅಂತಹ ಕಟಾಹ ತೀರ್ಥ. ಇಂಥ ಮಹಿಮೆಯನ್ನು ಶ್ರವಣ ಮಾಡಿದರೆ ಸಾಕು, ಸಕಲ ಪಾಪಗಳಿಂದ ವಿನಿರ್ಮುಕ್ತನಾಗ್ತಾನೆ ಜೀವ. ಕುಷ್ಠಾದಿ ರೋಗ ಇದ್ದರೂ ಕೂಡ ಎಲ್ಲವೂ ಹೋಗಿ ನಿರ್ಮೂಲನ ಆಗಿ ಕೊನೆಗೆ ಶಾಶ್ವತವಾಗಿ ವಿಷ್ಣು ಲೋಕವನ್ನೇ ಹೊಂದುತ್ತಾನೆ. ಇಂಥ ಒಂದು ವಿಶೇಷ ವರವನ್ನು ನೆನೆ ಕೊಡ್ತೀವಿ, ನೀವ್ಯಾರೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತೇಳಿ ಭಗವಂತ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ದ ಅಂತೇಳಿ ಸ್ಕಾಂದ ಪುರಾಣ ತಿಳಿಸ್ಕೊಡ್ತಾ ಇದೆ. ಈ ಕಟಾಹ ತೀರ್ಥದಲ್ಲೇ ಹೌದಾ ಇಷ್ಟೆಲ್ಲ ಪಾಪಗಳು ಹೋಗುತ್ತೆ, ಈ ಥರ ಎಲ್ಲರೂ ಸಂಶಯಾದಿಗಳನ್ನು ಮಾಡಿದ್ವಿ ಅಂತ ಕೇಳಿದ್ರೆ ಅದರಿಂದ ಮಹಾ ಅನರ್ಥ ಘೋರ ನರಕ ಅಂಧಂತಮಸ್ಸೆ ಪ್ರಾಪ್ತಿ ಅಂತೇಳಿ ರುದ್ರದೇವರು ಪಾರ್ವತಿ ಸಂಭಾಷಣೆ ಮೂಲಕ ಇದನ್ನು ಜಗತ್ತಿಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಎಲ್ಲ ತೀರ್ಥಗಳಲ್ಲೂ ಕೂಡ ಭಗವಂತನ ವಿಶೇಷ ಅನುಗ್ರಹ ಇರೋದು ಅಂಥೇಳಿ. ಆ ಕಟಾಹ ತೀರ್ಥ ಎಲ್ಲಿದೆ ಅಂತ ಕೇಳಿದ್ರೆ ಶ್ರೀನಿವಾಸನ ಗರ್ಭಗುಡಿ ಒಳಗೆ ಉತ್ತರ ಭಾಗದಲ್ಲಿ ಇದೆಯಂತೆ. ಇಂಥ ವಿಶೇಷ ಅಂದರೆ ನಾನು ಎಲ್ಲಿರ್ತೀನೋ ನನ್ನ ಹತ್ರದಲ್ಲಿ ನೀನಿರೋ ಅಂತೇಳಿ ವಿಶೇಷವಾಗಿ ಅನುಗ್ರಹ ಮಾಡ್ದ ಅಂತೇಳಿ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಈ ಕಟಾಹ ತೀರ್ಥದಿಂದ ಯಾರು ಪಾಪನಾಶನ ಆಗಿದ್ದು ಅಂತ ಹೇಳಿದ್ರೆ ಒಂದು ಕೇಶವ ಅನ್ನೋ ಒಬ್ಬ ಬ್ರಾಹ್ಮಣ ಹೇಗೆ ವಿನಿರ್ಮುಕ್ತನಾದ ಸರ್ವ ಪಾಪಗಳಿಂದ ಅಂತೇಳಿ ದೃಷ್ಟಾಂತ ಕೊಡ್ತಾರೆ ಸ್ಕಾಂದ ಪುರಾಣದಲ್ಲಿ. ಅವನೇನು ಅಂತ ಕೇಳಿದ್ರೆ ಸರ್ವಶಾಸ್ತ್ರ ಕೋವಿದನಾಗಿರ್ತಕ್ಕಂಥ ಒಬ್ಬ ಪದ್ಮನಾಭ ಅನ್ನೋ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನಿಗೆ ಕೇಶವ ಅನ್ನೊಬ್ಬ ಮಗ ಇರ್ತಾನೆ. ಅವನೇನು ಅಂತ ಕೇಳಿದ್ರೆ ಅಪ್ಪ ಸರ್ವಶಾಸ್ತ್ರ ಪಾರಂಗತನಾಗಿರ್ತಾನೆ, ತಪೋನಿಷ್ಠನಾಗಿರ್ತಾನೆ, ನಿತ್ಯದಲ್ಲೂ ಕೂಡ ಪಂಚ ಮಹಾಯಜ್ಞಗಳನ್ನ ನೈವೇದ್ಯ, ವೈಶ್ವದೇವ, ಬಲಿಹರಣ, ದೇವ ಇದು ಪಿತೃಯಜ್ಞ, ದೇವಯಜ್ಞ, ಮನುಷ್ಯ ಯಜ್ಞ, ಭೂತಯಜ್ಞ, ಈ ಥರ ಎಲ್ಲ ನಿತ್ಯದಲ್ಲೂ ಕೂಡ ಸಂಸ್ಕಾರಾದಿಗಳನ್ನು ಮಾಡಿಕೊಂಡು ಮಗನಿಗೂ ಅಷ್ಟೆಲ್ಲ ಸಂಸ್ಕಾರಗಳನ್ನು ಈ ರೀತಿಯಲ್ಲಿ ಮಾಡಬೇಕು ಎಲ್ಲ ಸಂಸ್ಕಾರ ಕೊಟ್ಟಿರ್ತಾನೆ. ಆದರೆ ಈ ಮಗ ಅದನ್ನು ಯಾವುದನ್ನೂ ಮಾಡೋಲ್ಲ. ಅವನು ಎಲ್ಲ ಚಂಡಾಲ, ಸ್ತ್ರೀ ಸಂಪರ್ಕ, ಈ ಥರ ಮಾಡಬಾರದ ಎಲ್ಲ ಅನರ್ಥಗಳನ್ನು ಕೂಡ ಮಾಡಿರ್ತಾನೆ. ಅವಾಗ ಒಂದ್ಸಲ ಏನಾಗುತ್ತೆ, ಬ್ರಹ್ಮಹತ್ಯೆ ಅನ್ನೋ ಒಂದು ದೋಷ ಅಭಿಮಾನಿ ದೇವತೆ ಬ್ರಹ್ಮಹತ್ಯೆಗೆ ಆಗಿರ್ತಾಳೆ, ಅವಳು ಅವನನ್ನು ಅಟ್ಟಿಸ್ಕೊಂಡು ಬರ್ತಾಳೆ, ನಿನ್ನ ಸರ್ವನಾಶನೇ, ಯಾಕಂದ್ರೆ ನೀನು ಸತ್ಯಾಸ್ತ್ರ ಪಾರಂಗತನಾಗಿ ಅಪ್ಪ ಅಷ್ಟೆಲ್ಲ ನೀನು ಸಂಸ್ಕಾರ ಕೊಟ್ಟಿದ್ದು, ಇಂಥ ದುರ್ಲಭವಾಗಿರೋ ಮನುಷ್ಯ ಜನ್ಮ ಬಂದರೂ ಕೂಡ ಅದನ್ನು ವ್ಯರ್ಥ ಮಾಡ್ಕೊಂಡಿದ್ದೆ, ಆದ್ದರಿಂದ ನಿನಗೆ ಬ್ರಹ್ಮಹತ್ಯೆ ಬಿಟ್ಟರೆ ಬೇರೆ ಅದಕ್ಕಿಂತ ಸಣ್ಣ ಪುಟ್ಟ ದೋಷಗಳು ಯಾವುದೂ ಸಾಧ್ಯನೇ ಇಲ್ಲ ಅಂತ ಆ ಬ್ರಹ್ಮಹತ್ಯೆ ದೋಷ ಅನ್ನೋದು ಅಟ್ಟಿಸ್ಕೊಂಡು ಬರುತ್ತೆ. ಅವಾಗ ತಪ್ಪಿಸ್ಕೊಳ್ಳೋಕೆ ಭಾಳಷ್ಟು ಕಡೆ ಅವನು ಪ್ರಯತ್ನ ಮಾಡ್ತಾನೆ, ಎಲ್ಲೂ ಆಶ್ರಯ ಸಿಗಲ್ಲ. ಅವಾಗ ಕೊನೆಗೆ ಪಾಪ ತಂದೆ ಹತ್ರನೇ ಬರ್ತಾನೆ, ಹೀಗೆ ಮಾಡಬಾರ್ದನ್ನು ಮಾಡಿಬಿಟ್ಟಿದ್ದೀನಿ, ಈಗ ಆ ದೋಷ ಅನ್ನೋದು ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ, ಅದರಿಂದ ನಾನು ಈಗ ಏನು ಮಾಡಬೇಕು ಅಂಥೇಳಿ. ಇವನಿಗೆ ಇದ್ದಿದ್ದು ಒಬ್ಬನೇ ಮಗ, ಅದರಿಂದ ಏನೋ ಪುತ್ರ ವ್ಯಾಮೋಹ, ಒಬ್ಬನೇ ಮಗ ಇವನಿಂದಲೇ ತನಗೆ ಗತಿಯಾಗಬೇಕು ಅಂತೇಳಿ ಅಪೇಕ್ಷೆಯನ್ನು ಇಟ್ಕೊಂಡವನು. ಈಗ ಬ್ರಹ್ಮ ಹತ್ಯೆ ದೋಷ ಬಂದಾಗ ಆಯಿತು, ನೀನು ಅವನಿಗೇನು ಗತಿ ಕೊಡಬೇಕು, ಅವ್ನು ಮಾಡೋ ತಪ್ಪಿಗೆ ಶಿಕ್ಷೆ ಕೊಡು ಅಂತ ಹೇಳಿಬಿಟ್ರೆ ಇವನಿಗೆ ತನಗೆ ಮುಂದೆ ಸದ್ಗತಿ ತೋರಿಸೋರು ಯಾರೂ ಇಲ್ಲಲ್ಲ ಅಂತೇಳಿ ಪುತ್ರ ವ್ಯಾಮೋಹದಿಂದ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾನೆ. ಅವಾಗ ಆ ಬ್ರಹ್ಮಹತ್ಯೆ ದೋಷ ಅವನಿಗೆ ಹೇಳತ್ತೆ ಅಪ್ಪನಿಗೆ, ನಾನು ಮೊದಲಿಗೆ ನಿನ್ನನ್ನು ನಾಶ ಮಾಡಿ ನಿನ್ನ ಪತ್ನಿ ನಿನ್ನ ಕುಲದವರೆಲ್ಲರನ್ನು ನಾಶ ಮಾಡಿ ಆ ಕೊನೆಗೆ ನಿನ್ನ ಮಗನನ್ನು ಆಗಿ ಕೊನೆಗೆ ಸರ್ವನಾಶ ಆಗ್ತಾ ಇದೆ, ಇದರಿಂದ ತಪ್ಪಿಸ್ಲಿಕ್ಕೆ ಆಗಲ್ಲ, ಅಷ್ಟೆಲ್ಲ ಅವನ ಅಪರಾಧಗಳನ್ನು ಮಾಡಿದ್ದಾನೆ, ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತೇಳಿ ಈ ರೀತಿಯಾಗಿ ಅದು ಹೇಳುತ್ತೆ. ಆಗ ಅವನು ಕೇಳ್ತಾನೆ, ನೀನು ಈಗ ಒಂದ್ಸಲ ಹೇಗಾರು ಮಾಡಿ ನನ್ನನ್ನು ಕ್ಷಮಾ ಮಾಡು, ನಾನು ಆ ಎಲ್ಲ ಋಣಗಳಿಂದ ಪಾರಾಗ್ಲಿಕ್ಕೆ ಅಥವಾ ತಪ್ಪಾಗಿದ್ದೇನೆ ಸರಿಪಡಿಸ್ಕೊಳ್ಳಿಕ್ಕೆ ಏನು ಮಾಡಬೇಕೋ ಆ ರೀತಿ ಪ್ರಯತ್ನ ಮಾಡಿ ಅವನಿಗೂ ಉಪದೇಶಾದಿಗಳನ್ನು ಮಾಡ್ತೀನಿ, ಅದಕ್ಕೆ ನಾನು ನನ್ನ ಮಗನಿಂದ ಆಗಿದ್ದಕ್ಕೆ ನಾನು ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮಾಡ್ಕೋತೀನಿ ಅಂತೇಳಿ ಆ ಬ್ರಹ್ಮಹತ್ಯೆ ಹತ್ತಿರ ಆ ಅಪ್ಪ ಹೇಳ್ತಾನೆ. ಅವಾಗ ಇವನು ದೈವವಶಾತ್ ಏನಾಗುತ್ತೆ, ಭಾರದ್ವಾಜ ಋಷಿಗಳು ಅಲ್ಲಿಗೆ ಬರ್ತಾರೆ, ಬಂದಾಗ ಅವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಈ ರೀತಿ ಎಲ್ಲ ಆಗೋಗಿದೆ, ಈಗ ಬ್ರಹ್ಮಹತ್ಯೆ ದೋಷ ಅದು ಸರ್ವನಾಶ ಮಾಡಲಿಕ್ಕೆ ಬರ್ತಿರೋದು, ನಾನು ನನ್ನ ಮಗನನ್ನು ರಕ್ಷಣೆ ಮಾಡ್ಕೊಳಕ್ಕೂ ಆಗ್ತಿಲ್ಲ, ನನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅಷ್ಟೆಲ್ಲ ಅನರ್ಥ ಆಗೋಗಿದೆ, ಏನ್ ಮಾಡ್ಬೇಕು ಅಂತೇಳಿ ಅವಾಗ ಆ ಭಾರದ್ವಾಜ ಋಷಿಗಳು ಆಯ್ತು ನಿನಗೆ ಇದಕ್ಕೊಂದು ಉಪಾಯವನ್ನು ಹೇಳ್ತೀನಿ, ಅದೇನು ಗೊತ್ತಿಲ್ಲದೆ ಈ ತರ ಎಲ್ಲ ಪಾಪಗಳನ್ನ ಮಾಡಿದಾಗ ಅದನ್ನು ವಿನಿರ್ಮುಕ್ತನಾಗ್ಲಿಕ್ಕೆ ಉಪಾಯನೇ ಹೊರತು ಹೇಗೂ ಪರಿಹಾರಕ್ಕೆ ಒಂದು ಮಾರ್ಗ ಇದೆ ಅಂತೇಳಿ ಈ ಕಡೆಯಿಂದ ತಪ್ಪು ಮಾಡ್ತಿರೋದು ಆ ಕಡೆಯಿಂದ ಹೋಗಿ ಅನುಸಂಧಾನ ಸಹಿತವಾಗಿ ಸ್ನಾನ ಮಾಡೋದು ಈ ರೀತಿ ಪರಿಹಾರ ಅಲ್ಲ, ಇದುವರೆಗೆ ಆಗಿದೆ ಇನ್ನೂ ಆಗಬಾರದು ಅಂತ ಎಚ್ಚರಿಕೆ ತಗೊಂಡು ಪ್ರಾಯಶ್ಚಿತ್ತ ರೂಪವಾಗಿ ಭಗವಂತ ಈ ರೀತಿಯಾದ ಅನರ್ಥಗಳನ್ನು ಮುಂದೆ ನನ್ನಿಂದ ಎಂದಿಗೂ ಮಾಡಿಸಬೇಡ ಅಂತೇಳಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ನೀನು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ದಾರಿ ಇದೆ ನಾನು ಹೇಳ್ತೀನಿ ನಿನಗೆ ಅಂತೇಳಿ ಅವ್ರು ಹೇಳ್ತಾರೆ. ಅವಾಗ ಹೇಳ್ತಾರೆ ವೆಂಕಟಾಚಲಕ್ಕೆ ಹೋಗು, ಅಲ್ಲಿ ಸ್ವಾಮಿ ಪುಷ್ಕರಣಿ ಒಳಗೆ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾಡಿ ಅಲ್ಲಿ ಭೂದಾನ ಗೋದಾನ ಹಿರಣ್ಯದಾನ ನಿನ್ನ ಯೋಗ್ಯತಾನುಸಾರ ಏನು ಮಾಡ್ಲಿಕ್ಕೆ ಸಾಧ್ಯನೋ ಆ ಎಲ್ಲ ಮಾಡೋ ಸಾಲಿಗ್ರಾಮಾದಿ ದಾನಗಳು ವಿಶೇಷ, ಅಕಸ್ಮಾತ್ ಸಾಲಿಗ್ರಾಮಾದಿ ದಾನಗಳನ್ನು ಮಾಡ್ಲಿಕ್ಕಾಗ್ಲಿಲ್ಲ, ಸಾಲಿಗ್ರಾಮ ಮಹಿಮಾದಿಗಳನ್ನಾರ ಶ್ರವಣ ಮಾಡು ಅಂತೇಳಿ ಈ ಭಾಗವತ ಗ್ರಂಥವನ್ನು ಕೊಡ್ರಿ ಅಂತೀವಿ. ಆಗಲ್ಲ, ಶ್ರವಣನಾರು ಮಾಡ್ರಿ, ಯಾಕಂದ್ರೆ ಕೊಟ್ಟರೆ ಓದೋರು ಇರ್ಬೇಕಲ್ಲ. ಈ ರೀತಿಯಾಗಿ ನಮ್ಗೆ ಆ ಹೊತ್ತಿನಲ್ಲಿ ಅವ್ರು ಸಿಗಬೇಕು, ನಾವು ಅದನ್ನು ತಗೊಂಡು ಹೋಗಿರ್ಬೇಕು, ಸತ್ಪಾತ್ರರು ಸಿಗಬೇಕು, ಇದ್ಯಾವುದೂ ಇಲ್ಲ ಅಂತ ಆದರೆ ಶ್ರವಣನಾರು ಮಾಡ್ರಿ ಅಂತ ಪವಿತ್ರ ಕ್ಷೇತ್ರದಲ್ಲಿ ಈ ರೀತಿಯೆಲ್ಲ ತಿಳಿಸ್ಕೊಟ್ಟು ಆಮೇಲೆ ವರಾಹ ಸ್ವಾಮಿಯ ದರ್ಶನ ಮಾಡಿ ಆ ನಂತರದಲ್ಲಿ ಭಗವಂತನನ್ನ ದರ್ಶನ ಮಾಡಿ ಪ್ರಾಯಶ್ಚಿತ್ತಕ್ಕಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಸು, ಆ ಕಟಾಹ ತೀರ್ಥ ಅಂತಿದೆ ಅದನ್ನ ನಿನ್ನ ಮಗನಿಗೆ ಪ್ರಾಶನ ಮಾಡಿಸು, ಅವಾಗ ಈ ಎಲ್ಲ ಸರ್ವ ವಿಪತ್ತುಗಳು ಕೂಡ ಪರಿಹಾರ ಆಗ್ತಾ ಇದೆ ಅಂತ ಹೇಳಿ ಅವರು ಭಾರದ್ವಾಜರು ಅವರಿಗೆ ಸೂಚನೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಪದ್ಮನಾಭನ ಬ್ರಾಹ್ಮಣ ತನ್ನ ಮಗನನ್ನು ಅಲ್ಲಿ ಕರ್ಕೊಂಡು ಹೋಗಿ ಆ ವೆಂಕಟಾಚಲದಲ್ಲಿ ಹೋಗಿ ಅವ್ರು ಏನು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡಿರ್ತಾರೋ ಅದೇ ರೀತಿಯಾಗಿ ಅಲ್ಲಿ ಹೋಗಿ ಕೊನೆಗೆ ಕಟಾಹ ತೀರ್ಥ ಪ್ರಾಶನ ಎಲ್ಲ ಮಾಡಿ ಇನ್ನ ಈ ರೀತಿಯಾಗಿ ತಪ್ಪು ಆಗದಂತೆ ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತೇಳಿ ಪ್ರಾಯಶ್ಚಿತ್ತ ರೂಪವಾಗಿ ತುಂಬಾ ಪಶ್ಚಾತ್ತಾಪದಿಂದ, ಪಶ್ಚಾತ್ತಾಪ ಅಂದ್ರೆ ಕಾರ್ಯ ಆದ ನಂತರದಲ್ಲಿ ತಾಪ ಉಂಟಾಗುತ್ತಲ್ಲ ಅದನ್ನು ಪಶ್ಚಾತ್ತಾಪ ಅಂತ ಕರೆಯುವಂಥದ್ದು, ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಎಲ್ಲ ವಿನಿರ್ಮುಕ್ತನಾಗಿ ಕೊನೆಗೆ ವಿಷ್ಣು ಲೋಕವನ್ನೇ ಹೊಂದಿದ ಅಂತ ಈ ರೀತಿ ಕೇಳ್ತೀವಿ. ಮುಂದೆ ಪಾಪ ವಿನಾಶಿನಿ ತೀರ್ಥ ಅಂಥೇಳಿ, ಅಲ್ಲೂ ಅಷ್ಟೇ ಪಾಪ ವಿನಾಶಿನಿ, ಹೆಸರು ಕೇಳಿದ್ರೆ ಎಲ್ಲ ಪಾಪಗಳು ಕೂಡ ಸ್ಮರಣೆ ಮಾಡಿದ್ರೆ ಸಾಕು ನಾಶ ಆಗ್ತಾರೆ ಅಂತೇಳಿ. ಅಲ್ಲಿ ದೃಢಮತಿಯನ್ನ ಒಂದು ಶೂದ್ರನ ವೃತ್ತಾಂತದನ್ನು ಸ್ಕಂದ ಪುರಾಣ ಉಲ್ಲೇಖ ಮಾಡುತ್ತೆ. ಅಲ್ಲಿ ಆ ಸ್ಮರಣೆ ಮಾಡಿದ್ರೆ ಸಾಕು ಪಾಪನಾಶಿನಿ ತೀರ್ಥನ, ಪುನಃ ಈ ಜನನ ಮರಣ ರೂಪವಾದ ಸಂಸಾರಕ್ಕೆ ಜೀವ ಮತ್ತೆ ಬರಲ್ಲ ಅಂತೇಳಿ, ಅಷ್ಟು ಸಾಮರ್ಥ್ಯ ಇರುವಂಥದ್ದು ಆ ತೀರ್ಥಕ್ಕೆ, ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರೋದು ಅಂತೇಳಿ. ಅಲ್ಲಿ ಹಿಮಾಲಯದ ಪಾರ್ಶ್ವದಲ್ಲಿ ಬ್ರಹ್ಮಾಶ್ರಮ ಬ್ರಹ್ಮಾಶ್ರಮ ಅಂತೇಳಿ ಒಂದು ಆಶ್ರಮ ಇರುವಂಥದ್ದು, ಅಲ್ಲಿ ವಾಲಕಿಲ್ಯರು ಮೊದಲಾದ ಎಲ್ಲ ಮಹಾಮಹಾ ಋಷಿಮುನಿಗಳೆಲ್ಲ ಅಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಬ್ರಹ್ಮಚರ್ಯಾದಿ ನಾಲ್ಕು ವರ್ಣದವರು ಕೂಡ ಅಲ್ಲಿ ವಾಸವಾಗಿ ಅವರವರ ಯೋಗ್ಯತಾನುಸಾರ ಅವರವರ ಅನುಷ್ಠಾನಗಳನ್ನು ಮಾಡಿಕೊಂಡು ಅಲ್ಲಿ ಇರ್ತಾರೆ. ಅಂತ ಪವಿತ್ರವಾದ ಸಂದರ್ಭದಲ್ಲಿ ಏನು ಅಂತ ಕೇಳಿದ್ರೆ ಒಬ್ಬ ಬರ್ತಾನೆ ಶೂದ್ರ, ಅವನು ಯಾರು ಅಂತ ಕೇಳಿದ್ರೆ ದೃಢಮತಿ ಅಂತ ಒಬ್ಬ ಬರ್ತಾನೆ. ಅವನು ಆ ಎಲ್ಲ ಜ್ಞಾನಿಗಳನ್ನ ನೋಡ್ತಾನೆ, ವಿಶೇಷವಾಗಿ ಅವರೆಲ್ಲ ಅನ್ನಿಕಗಳನ್ನು ಮಾಡ್ಕೊಳ್ಳೋದು, ಶಾಸ್ತ್ರಾದಿಗಳನ್ನ ಶ್ರವಣ ಮಾಡೋದು, ಪಾಠ ಪ್ರವಚನಾದಿಗಳನ್ನ ಮಾಡೋದು, ಈ ರೀತಿ ಎಲ್ಲ ವಿಶೇಷವಾಗಿ ಭಗವಂತನ ಸಾಧನೆಯನ್ನೆಲ್ಲ ಮಾಡ್ಕೊತಿರ್ತಾರೆ. ಇವನು ದಿನಾ ನೋಡ್ತಾ ಇರ್ತಾನೆ, ನಾನು ಇದೆಲ್ಲ ಮಾಡ್ಕೋಬೇಕು ಅಂತ ಅವನ ಮನಸ್ಸಿಗೆ ಬರುತ್ತೆ. ಅವಾಗ ಅಲ್ಲಿ ವಾಲಕಿಲ್ಲರು ಮೊದಲಾದವರು ಯಾರು ಕುಲಪತಿಗಳು ಇರ್ತಾರೆ, ಮಹಾಜ್ಞಾನಿಗಳು ವಯೋವೃದ್ಧರಿರ್ತಾರೆ, ಅವ್ರನ್ನ ಹೋಗಿ ಕೇಳ್ತಾರೆ, ನನಗೂ ಈ ರೀತಿ ಎಲ್ಲ ನಿಮ್ಮಂತೆ ಎಲ್ಲ ಆಚರಣೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ನನಗೂ ಸ್ವಲ್ಪ ಮಾರ್ಗದರ್ಶನ ಮಾಡ್ರಿ ಅಂತೇಳೆ. ಅವಾಗ ಅವ್ರು ಹೇಳ್ತಾರೆ, ನಿನಗೆ ಶ್ರವಣಾದಿಗಳನ್ನು ಬಿಟ್ಟರೆ ಬೇರೆ ಕಾರ್ಯದಲ್ಲಿ ನಿನಗೆ ಅಧಿಕಾರ ಇಲ್ಲ, ಎಲ್ಲರೂ ಕೂಡ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ಮೀತವಾಗಿರ್ತಕ್ಕಂಥ ಕರ್ಮಗಳನ್ನೇ ಮಾಡಬೇಕು, ಅದನ್ನು ಬಿಟ್ಟು ಎಂಥದೇ ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಅದರಿಂದ ಮೋಕ್ಷ ಅನ್ನೋದಿಲ್ಲ ಅಂತ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತೇಳಿ ನಾವು ಭಗವದ್ಗೀತೆಯಲ್ಲಿ ಕೇಳ್ತೀವಿ. ಅರ್ಜುನನ್ಗೆ ಕೃಷ್ಣ ಉಪದೇಶ ಮಾಡೋ ಕಾಲಕ್ಕೆ, ಯುದ್ಧಕ್ಕೆ ಕರ್ಮ ನಿನ್ನ ಆಶ್ರಮಕ್ಕೆ ಕ್ಷತ್ರಿಯನಾಗಿ ಹುಟ್ಟಿದ್ಮೇಲೆ ನೀನು ಅದನ್ನು ಮಾಡಲೇಬೇಕು, ಅದನ್ನು ಬಿಟ್ಟು ನಾನು ಸನ್ಯಾಸ ತಗೋತೀನಿ, ನಾನು ಪಾಠ ಪ್ರವಚನಾದಿಗಳನ್ನು ಮಾಡ್ಕೊಂಡು ಹೀಗೆ ಇರ್ತೀನಿ ಅಂದರೆ ನಿನಗೆ ಮೋಕ್ಷ ಆಗಲ್ಲ, ಈ ರೀತಿ ಎಲ್ಲ ಉಪದೇಶ ಮಾಡಿದ್ದನ್ನು ಕೇಳ್ತೀವಲ್ಲ, ಆ ರೀತಿ ನೀನು ಶೂದ್ರ, ನಿನಗೆ ಶ್ರವಣಕ್ಕೆ ಮಾತ್ರ ಅಧಿಕಾರ ಇರುವಂಥದ್ದು, ನೀನು ಉಳಿದಿದ್ದು ಅಧ್ಯಯನಾದಿ ಪಾಠ ಪ್ರವಚನಾದಿಗಳು ಇದು ಯಾವುದಕ್ಕೂ ನಿನಗೆ ಅಧಿಕಾರ ಇಲ್ಲ, ನೀನು ಅದನ್ನೇ ಮಾಡಬೇಕು ಅಂತೇಳಿ. ಆದರೂ ಇವನು ಕೇಳಲ್ಲ, ದಿನ ನೋಡಿರ್ತಾನೆ ಎಲ್ಲ ಆಗುತ್ತೆ, ಸಾಕಷ್ಟು ನೋಡೋದ್ರಿಂದನೇ ಸಾಕಷ್ಟು ಕಲ್ತು ಬಿಟ್ಟಿರ್ತಾನೆ, ಅಲ್ಲಿಂದ ವಾಪಸ್ ಬರ್ತಾನೆ. ಆ ವಾಪಸ್ ಬಂದ ನಂತರದ ಏನಾಗುತ್ತೆ, ಸುಮತಿ ಅನ್ನೋ ಒಬ್ಬ ಬ್ರಾಹ್ಮಣ ಇವನ ಮನೆಗೆ ಬರ್ತಾನೆ. ಇವನ ಅನುಷ್ಠಾನಗಳನ್ನೆಲ್ಲ ನೋಡಿದ್ರೆ ಇವನು ಬ್ರಾಹ್ಮಣನೇ ಇರಬೇಕು ಅಂತ ಅವನಿಗೂ ಅನ್ಸುತ್ತೆ. ಇವನು ಇದನ್ನೆಲ್ಲ ನೋಡಿ ನೋಡಿ ಕಲ್ತು ತಿಳಿದು ಇವನು ಮಾಡಿದ್ದು, ಈ ಸುಮತಿ ಅನ್ನೋನಿಗೆ ಗೊತ್ತಿಲ್ಲ ಇವನು ಯಾರು ಅಂತಲೇ ಗೊತ್ತಿಲ್ಲ ಅವನಿಗೆ. ಅವನು ಇವ್ರ ಮನೆಗೆ ಬರ್ತಾನೆ, ಬಂದ ನಂತರ ಇವನು ವಿಶೇಷವಾಗಿ ಅತಿಥಿ ಸತ್ಕಾರ ಹೇಗೆ ಮಾಡಬೇಕು, ಬ್ರಾಹ್ಮಣನನ್ನು ಹೇಗೆ ಪೂಜೆ ಮಾಡಬೇಕು ಎಲ್ಲ ಅಲ್ಲಿ ನೋಡಿಕೊಂಡು ಅಷ್ಟು ದಿನ ಕಲ್ತಿರ್ತಾನಲ್ಲ, ಅಷ್ಟು ಅವ್ರು ಹೇಳಿದ್ರು ಕೇಳಿರೋಲ್ಲ, ನೀನು ಇದನ್ನೆಲ್ಲ ನೀನು ಮಾಡಬಾರ್ದು ನಿನ್ನ ಇದಕ್ಕೆ ಅಂತ ಹೇಳಿದ್ರು ಅವ್ರು ಕೇಳಿರೋಲ್ಲ, ಇದನ್ನೆಲ್ಲ ನೋಡಿ ಕಲ್ತಿದ್ರಿಂದ ಈ ಬ್ರಾಹ್ಮಣನಿಗೆ ನಿಜವಾಗ್ಲೂ ತಾರ ಅದೇ ರೀತಿಯಾಗಿ ವೇದಾಧ್ಯಯನಗಳನ್ನು ಏನೇನು ಮಾಡಬೇಕೋ ಎಲ್ಲವನ್ನು ಮಾಡ್ತಾನೆ. ಇವನಿಗೆ ಗೊತ್ತಾಗದೇ ಇಲ್ಲ ಸುಮತಿಯನ್ನು ಬ್ರಾಹ್ಮಣನಿಗೆ ಸ್ವಲ್ಪನೂ ಕೂಡ ಅನುಮಾನ ಬರೋದೇ ಇಲ್ಲ, ಅವನು ಶೂದ್ರ ಸಂಪರ್ಕ ಮಾಡ್ಕೊಂಡು ಹಂಗೆ ಇದ್ಬಿಡ್ತಾನೆ. ಬಹಳ ಕಾಲ ಹಂಗೆ ಇದ್ದು ಸ್ನೇಹ ಎಲ್ಲ ಆಗತ್ತೆ, ಅದಾದ ನಂತರ ಏನಾಗುತ್ತೆ, ಶಾಸ್ತ್ರೋಪದೇಶ ಅವನನ್ನ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೋತಾನೆ. ಪಿತೃಕಾರ್ಯ ಯಾವ ರೀತಿ ಮಾಡಬೇಕು, ಶಾಸ್ತ್ರ ಅಂದ್ರೆ ಅಲ್ಲಿ ನೋಡಿ ಕಲ್ತಿದ್ದೆಷ್ಟೋ, ಇನ್ನು ಇನ್ನೇನು ಸಂದೇಹ ಇತ್ತು ಅದನ್ನೆಲ್ಲ ಈ ಬ್ರಾಹ್ಮಣನಿಂದ ಪರಿಹಾರ ಮಾಡ್ಕೋತಾನೆ. ಅವನಿಗೆ ತಾನು ಈ ತರ ವರ್ಣದವನು, ನನಗೆ ಇಷ್ಟೇ ಅಧಿಕಾರ, ಅವ್ರು ಹೇಳಿದ್ರು ಈ ಯಾವ ವಿಷಯನೂ ತಿಳಿಸಲ್ಲ, ಅದನ್ನೆಲ್ಲ ಗೌಪ್ಯವಾಗಿ ಇಟ್ಟು ಇವನ ಬಾಬು ಬಹಳ ಶ್ರದ್ಧೆ ಇದೆ ಎಲ್ಲರೂ ಮಾಡಿದೆ ಅನ್ನಂತೇಳಿ ವಿಶೇಷವಾಗಿ ತತ್ವ ಬೋಧನೆ ಮಾಡಿಕೊಂಡ. ಯಾವುದೇ ಸಂದರ್ಭದಲ್ಲೂ ಸಂದೇಹಕ್ಕೆ ಆಸ್ಪದನೇ ಇರಲಿಲ್ಲ. ಆ ರೀತಿಯಾಗಿ ನಂತರ ಏನು ಮಾಡ್ತಾನೆ, ಭಾಳ ಎಲ್ಲ ವಿಷಯವನ್ನು ತಿಳ್ಕೊಂಡ ನಂತರ ಆ ಬ್ರಾಹ್ಮಣನ ಕಳಿಸ್ಬಿಡ್ತಾನೆ. ಮತ್ತೆ ಯಾವಾಗಲೂ ಇದು ನಾವು ಗುಟ್ಟಾಗಿಟ್ಟಿದ್ದು ಭಾಳ ಬೇಗ ಲೀಕ್ ಆಗುತ್ತೆ. ಹಂಗಾಗಿ ಮತ್ತೆ ಯಾವತ್ತಾರ ಸಂದೇಹ ಬಂದುಬಿಟ್ರೆ ಅಷ್ಟೊಳಗೆ ಅವನನ್ನು ಕಳಿಸ್ಬಿಡ್ಬೇಕು ಅಂತೇಳಿ ಕಳಿಸ್ಬಿಡ್ತಾನೆ. ಹೀಗೆ ದೀರ್ಘಕಾಲ ಶೂದ್ರನಿಂದ ಅವನು ಪರಿಪೋಷಿತರಾಗಿರ್ತಾನಲ್ಲ, ಅವನು ಎಲ್ಲ ಉಪದೇಶ ಮಾಡಿದ ಫಲವಾಗಿ, ಆ ಸುಮತಿಯನ್ನು ಬ್ರಾಹ್ಮಣ ಎಲ್ಲ ಉಪದೇಶ ಮಾಡಿದ ಫಲವಾಗಿ ಅನೇಕ ಕಾಲ ಕಲ್ಪ ಕೋಟಿ ಕಾಲ ನರಕದಲ್ಲಿ ವಾಸ ಮಾಡುವಂಥ ಸಂದರ್ಭ ಬರುತ್ತೆ. ಅವಾಗ ಈ ಥರ ಸಂದರ್ಭ ಬಂದಾಗ ಅವನಿಗೆ ಬಹಳ ಇದಾಗುತ್ತೆ, ದುಃಖ ಆಗುತ್ತೆ, ಯಾಕೆ ಈ ರೀತಿ ಆಯಿತು ಅಂತೆಲ್ಲ ಯೋಚನೆ ಮಾಡ್ತಾನೆ. ಬ್ರಹ್ಮ ಹತ್ಯೆ ರಾಕ್ಷಸ ಅನ್ನೋದು ಒಂದು ಅವನನ್ನು ಹಿಡ್ಕೊಳ್ಳುತ್ತೆ. ಅವಾಗ ಅದರಿಂದ ವಿಮೋಚನೆ ಮಾಡ್ಕೋಬೇಕು ಅಂತಾದಾಗ ಅಗಸ್ತ್ಯರ ದರ್ಶನ ಆಗುತ್ತೆ. ಆಮೇಲೆ ಅಗಸ್ತ್ಯರನ್ನು ಕೇಳಿ ಸುವರ್ಣಮುಖರಿ ನದಿಗೆ ಬಂದು ಅಲ್ಲಿ ಸ್ನಾನ ಮಾಡಿ ನಂತರದಲ್ಲಿ ಪಾಪವಿನಾಶಿನಿ ತೀರ್ಥದಲ್ಲಿ ಹೋಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡು, ಇಷ್ಟೆಲ್ಲ ಕಾಲ ಕೋಟಿ ಕಲ್ಪಗಳ ಕಾಲ ನೀನು ನರಕವಾಸ ಮಾಡಲಿ ಕಾರಣ ಆ ವೇದಾಧಿಕಾರ ಇಲ್ಲದೆ ಇರತಕ್ಕಂಥ ಅಯೋಗ್ಯನಾಗಿರ್ತಕ್ಕಂಥ ವರ್ಣದಿಂದ ಅಂತ್ಯಜ ಅಂತ ಏನು ಹೇಳ್ತೀವಿ ಅವನಿಗೆ ಉಪದೇಶ ಮಾಡಿದ್ರ ಫಲ. ಅದಕ್ಕೆ ಮೊದಲಿಗೆ ಗುರುವಿನ ಬಳಿಗೆ ಶಿಷ್ಯ ಬಂದಾಗ ಕಠೋಪನಿಷತ್ತಲ್ಲಿ ಕೇಳ್ತೀವಲ್ಲ, ನಚಿಕೇತ ಯಮಂದ್ರಲೇ, ಮೂರ್ನಾಲ್ಕು ಸಲ ಅವನನ್ನ ಪ್ರಶ್ನೆ ಮಾಡಿ ಪರೀಕ್ಷೆ ನಾನಾ ಪ್ರಲೋಭನೆಗಳನ್ನು ಒಡೆದಾಗ ಒಂದಲ್ಲ ಒಂದು ಕಾರಣದಲ್ಲಿ ಇವನು ಯಾರು ಅನ್ನೋದನ್ನು ಕಂಡುಹಿಡಿಬಹುದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಯಮದೇವರು ನಚಿಕೇತನನ್ನ ಪರೀಕ್ಷೆ ಮಾಡಿದ್ದು ಅಂತೇಳಿ. ಅವಾಗ ಇವನು ಎಷ್ಟು ವಿದ್ಯೆ ಕಲೀಲಿಕ್ಕೆ ಬಂದ್ಯಾನೆ, ಅಥವಾ ನಿಜವಾಗ್ಲೂ ತತ್ವಜ್ಞಾನ ಪ್ರಾಪ್ತಿಗೆ ಬಂದಿದ್ದಾನ, ಅಥವಾ ಗುರುಗಳಿಗೆ ಬರ್ತದೋ ಇಲ್ಲೋ ಕೇಳೋಣ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ಯಾನ, ಎಲ್ಲ ಉದ್ದೇಶಗಳು ಕೂಡ ಗೊತ್ತಾಗುತ್ತೆ ಅಂತೇಳಿ ನಮ್ಗೆ ಅಲ್ಲದನ್ನು ತಿಳಿಸ್ಕೊಡ್ತಾರೆ. ಆ ರೀತಿಯಾಗಿ ಹೀಗೆಲ್ಲ ಆಗಿ ಮತ್ತೆ ಅವನು ಅಂತ್ಯ ಇವನಿ ಒಳಗೆ ಹುಟ್ಟುತ್ತಾನೆ. ಅವಾಗ ಒಂದು ಸಲ ಹದ್ದಾಗಿ ಹುಟ್ಟುತ್ತಾನೆ ಅವನು, ಬ್ರಾಹ್ಮಣ ಸುಮತಿ ಅನ್ನೋ ಬ್ರಾಹ್ಮಣ ಹದ್ದಾಗಿ ಹುಟ್ಟುತ್ತಾನೆ. ಹದ್ದಾಗಿ ಹುಟ್ಟಿದಂಥ ಸಂದರ್ಭದಲ್ಲಿ ಆಕಾಶದಲ್ಲಿ ಹರಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಯಾವಾಗೋ ಒಂದ್ಸಲ ಅದೃಷ್ಟವಶಾತ್ ಅವನು ಪಾಪವಿನಾಶಿನಿ ಹತ್ರ ಬರ್ತಾನೆ, ಬಂದು ಚೆನ್ನಾಗಿ ಆ ಪಾಪವಿನಾಶಿನಿ ತೀರ್ಥವನ್ನು ಪಾನ ಮಾಡ್ತಾನೆ. ಆಮೇಲೆ ಬಿಸಿಲಲ್ಲಿ ಬಂದಿರ್ತಾನೆ, ಸುಸ್ತಾಗಿರುತ್ತೆ, ಅದರಲ್ಲಿ ಮುಳುಗೇಳ್ತಾನೆ, ಮುಖಕ್ಕೆಲ್ಲ ಸಿಂಪಡಿಸ್ಕೋತಾನೆ, ಸ್ವಲ್ಪ ತಣ್ಣನಿಗೆ ಆದಂಗೆ ವಾಸ ಆಗುತ್ತೆ. ಆ ಪುಣ್ಯ ವಿಶೇಷದಿಂದ ಅವನ್ನೆಲ್ಲ ದೋಷಗಳು ನಾಶವಾಗಿ ಅವನು ಪಾಪದಿಂದ ವಿನಿರ್ಮುಕ್ತನಾಗಿ ಆಮೇಲೆ ಸದ್ಗತಿಯನ್ನು ಹೊಂದದ ಅಂತೇಳಿ ಈ ರೀತಿಯಾಗಿದ್ದರೆ ಅವನಿಗೆ ಹದ್ದಾದಾಗ ಹಿಂದಿನ ಯಾವ ಸ್ಮರಣೆನೂ ಇಲ್ಲ. ಆದರೂ ಕೂಡ ಅಲ್ಲಿ ಬಂದು ಸ್ನಾನಾದಿಗಳನ್ನು ಮಾಡಿ ಅವನೇನು ಮತ್ತೆ ಬ್ರಾಹ್ಮಣ ಮಾಡುವಂಥ ಯಾವ ಕರ್ತವ್ಯವನ್ನು ಮಾಡಿಲ್ಲ. ಅಷ್ಟಕ್ಕೆ ಅವನೆಲ್ಲ ಪಾಪ ದೋಷಗಳು ಕೂಡ ವಿನಿರ್ಮುಕ್ತನಾದ ಎಲ್ಲ ಹೋಯಿತು, ಆಮೇಲೆ ಸ್ವರ್ಗ ಆಯಿತು, ನಂತರದಲ್ಲಿ ಮೋಕ್ಷ ಆಯಿತು, ಈ ರೀತಿ ಎಲ್ಲ ಕೇಳುವಂಥದ್ದು. ಇನ್ನು ಭದ್ರಮತಿ ಮತ್ತು ದ್ವಿಜ ಅಂತೇಳಿ ಇನ್ನೊಂದು ಇದು ದೃಷ್ಟಾಂತದಿಂದನೂ ಹೇಳ್ತಾರೆ. ವೇದ ವೇದಾಂಗನಾಗಿ ಸರ್ವಶಾಸ್ತ್ರ ಇದನ್ನು ವಿಶಾರದನಾಗಿರ್ತಾನೆ, ಅವನೊಬ್ಬ ಬ್ರಾಹ್ಮಣನಾಗಿರ್ತಾನೆ, ಅವನಿಗೆ 6 ಜನ ಪತ್ನಿಯರು, 200 ಜನ ಮಕ್ಕಳಿರ್ತಾರೆ. ಅಲ್ಲಿ ಹೆಸರು ಕೊಡ್ತಾರೆ, ಕೃತ, ಸಿಂಧು, ಯಶೋವತಿ, ಕಾಮಿನಿ, ಮಾಲಿನಿ, ಶೋಭಾ ಅಂತೇಳಿ 6 ಜನ ಪತ್ನಿಯರು, 200 ಜನ ಮಕ್ಕಳಿರ್ತಾರೆ. ಒಳ್ಳೆ ತಪೋನಿಷ್ಠನಾಗಿರ್ತಾನೆ, ಎಲ್ಲ ಪಂಚಮಹಾಯಜ್ಞಗಳನ್ನು ಮಾಡಿ ಸಾಕಷ್ಟು ಧರ್ಮಾಸಕ್ತಿ ಇರ್ತಾನೆ, ಸತ್ಕರ್ಮಾಚರಣೆಗಳನ್ನ ಮಾಡ್ತಿರ್ತಾನೆ. ಆದರೆ 200 ಜನ ಮಕ್ಕಳು ಅವ್ರನ್ನ ಸಾಕ್ಲಿಕ್ಕಾಗಲ್ಲ, ದಟ್ಟ ದಾರಿದ್ರ್ಯ ಅಂತ ಬಂದು ಹೋಗುತ್ತೆ ಅವನಿಗೆ. ಅವಾಗ ಭಾಳ ಬೇಜಾರಾಗುತ್ತೆ, ಏನು ನನಗೆ ಒಂದು ದಾರಿದ್ರ್ಯ ಬಂದ್ಬಿಡ್ತು, ಇರೋ ಹೆಂಡತಿ ಮಕ್ಳಿಗೆ ನನಗೆ ಊಟ ಹಾಕ್ಲಿಕ್ಕೂ ನನ್ನ ಹತ್ರ ಇಲ್ವಲ್ಲ ಅಂತೇಳಿ ಭಾಳ ಬೇಜಾರಾಗುತ್ತೆ. ಅವಾಗ ಕಾಮಿನಿ ಅನ್ನೋ ಒಬ್ಳು ಹೆಂಡತಿ ಹೇಳ್ತಾಳೆ, ಹಿಂದೆ ನಾನು ಪೂರ್ವಾಶ್ರಮದಲ್ಲಿ ತಂದೆ ಮನೆಯಲ್ಲಿ ಇದ್ದಾಗ ಮದುವೆಗಿಂತ ಮೊದಲು ನಾರದರು ಉಪದೇಶ ಮಾಡ್ತಾ ಇದ್ರು, ಇಂಥ ಒಂದು ಪಾಪನಾಶಿನಿ ಅಂತ ಒಂದು ತೀರ್ಥ ಇದೆಯಂತೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಭೂದಾನ ಮಾಡಿದ್ರೆ ವಿಶೇಷ ಫಲ ಬರುತ್ತೆ, ಈ ಥರ ಎಲ್ಲ ಕೇಳಿದ್ದೆ. ಹೆಂಗಾರಾಗ್ಲಿ ನಾವು ಹೋಗೋಣ, ಅಕಸ್ಮಾತ್ ನಮ್ಮ ಅದೃಷ್ಟವಶಾತ್ ನಾವು ಅಲ್ಲಿಗೆ ಹೋದಾಗ ಯಾರೋ ಮಹಾ ಜ್ಞಾನವಂತರದ್ದು ನಮಗೆ ಸಮಾಗಮ ಆಗಬಹುದು, ಮೊದಲೇ ದಟ್ಟ ದಾರಿದ್ರೆ ಇದು ಭೂದಾನ ಎಲ್ಲಿಂದ ಮಾಡಬೇಕು, ಅಕಸ್ಮಾತ್ ನಮ್ಮ ದೈವವಶಾತ್ ಅಲ್ಲಿ ಯಾರೋ ನಮಗೆ ಸಿಕ್ಕು ನಮಗೊಂದು ಹಿಡಿ ಭೂಮಿ ಕೊಡ್ತಾರ ಏನೋ ಕೊಡ್ತಾರಪ್ಪ, ಅದನ್ನು ನಾವು ಮತ್ತೆ ದಾನ ಮಾಡೋದು, ಇದು ನಮ್ಮ ಹತ್ರ ಇಲ್ಲ. ಅಲ್ಲಿ ಹೋದಾಗ ನಮ್ಮ ಪ್ರಾರಬ್ಧ ಕರ್ಮ ಬಗೆಹರಿಬೇಕು ಅನ್ನೋದೇ ಇದ್ದರೆ ನಮಗಲ್ಲಿ ನಾವು ಏನು ಮಾಡಬೇಕೋ ಅದಕ್ಕೆ ತಕ್ಕ ಪರಿಸರ ನಿರ್ಮಾಣ ಆಗುತ್ತೆ, ನಾವು ಹೋಗೋದಂತೂ ಪ್ರಯತ್ನ ಮಾಡೋಣ ಅಂತಾರೆ. ಆಯಿತು ಹೆಂಡತಿ ಮಾತು ಕೇಳ್ತಾನೆ, ಹೌದು ನಿಜ ಇರ್ಬೋದು ನೋಡೋಣಂತೆ ಅಂತೇಳಿ ಕೊನೆಗೆ ಅವನು ಎಲ್ಲ ಸಪರಿವಾರ ಸಮೇತನಾಗಿ ಅಲ್ಲಿಗೆ ಹೋಗ್ತಾನೆ. ಹೋದ ನಂತರದಲ್ಲಿ ಅವನಿಗೆ ಯಾರೋ ಒಂದು ಪಂಚಹಸ್ತ ಭೂಮಿ ಅಂದರೆ 5 ಗೇಣು 5 ಅಂಗುಲನೋ ಇನ್ನೊಂದು ಭೂಮಿಯನ್ನು ಯಾರೋ ದಾನ ಮಾಡ್ತಾರೆ, ಕಿಂಚಿತ್ ಮಾಡಿದ್ರು ಇಲ್ಲಿ ಅಧಿಕ ಫಲ ಅಂತೆಲ್ಲ ಅವನು ಕೇಳಿರ್ತಾನೆ, ಅವನು ಇವನಿಗೆ ದಾನ ಮಾಡ್ತಾನೆ. ಇವನು ಭಾಳ ಸಂತೋಷ ಆಗುತ್ತೆ, ಶ್ರದ್ಧೆಯಿಂದ ಮತ್ತೆ ಇದನ್ನು ಭಗವಂತನಿಗೆ ದಾನ ಮಾಡ್ತೀನಿ ಅಂತ ಅದನ್ನು ಸ್ವೀಕಾರ ಮಾಡ್ತೇನೆ. ಲೋಭದಿಂದ ನನಗೆ ನನ್ನ ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಅಥವಾ ಇನ್ಯಾವಾಗ ರೇಟ್ ಬಂದಾಗ ಮಾಡ್ತೀನಿ, ಈ ರೀತಿ ಯಾವುದೇ ಪ್ರಲೋಭನೆಯಿಂದ ಅವನು ಅದನ್ನು ಸ್ವೀಕಾರ ಮಾಡಲ್ಲ. ನಾನು ನಾರದರ ವಚನವನ್ನ ಹೆಂಡತಿ ಏನ್ ಹೇಳಿರ್ತಾಳೆ ಆ ರೀತಿಯಾಗಿ ನನ್ನ ಹತ್ರ ಏನೂ ಇರಲಿಲ್ಲ. ಭಗವಂತ ಇವಾಗ ಕೊಟ್ಟಾಗ ನಾನು ಜ್ಞಾನ ಅನುಸಂಧಾನ ಸಹಿತವಾಗಿ ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂತೇಳಿ ವಾಪಸ್ ಭಗವಂತನಿಗೆ ಅಂತರ್ಯಾಮಿ ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಕೊಡಬೇಕು ಅಂತ ಅವನು ಆ ರೀತಿಯಿಂದ ಶ್ರದ್ಧೆಯಿಂದ ದಾನವನ್ನು ಸ್ವೀಕಾರ ಮಾಡಿ ಪುನಃ ಅದನ್ನು ಇನ್ನೊಬ್ಬ ಯೋಗ್ಯ ಯಾರು ಸತ್ಪಾತ್ರ ಸಿಗ್ತಾನ ಅವನಿಗೆ ದಾನ ಮಾಡಿ ತನ್ನ ದಾರಿದ್ರ್ಯ ಎಲ್ಲವನ್ನು ನಾಶವಾಯಿತು ಅಂತೇಳಿ ಈ ರೀತಿಯಾಗಿ ಕತೆ ಬರ್ತಾ ಇದೆ. ಇನ್ನು ಮುಂದೆ ಇಂದ್ರದೇವರು ರುದ್ರಾಸುರನ್ನ ಹತ್ಯೆ ಮಾಡಿದಾಗ ಮತ್ತೆ ಅವನಿಗೆ ಬ್ರಹ್ಮ ಹತ್ಯೆ ಅನ್ನೋ ದೋಷ ಬಂದಿರುತ್ತೆ. ಅವಾಗ ಪಾಪ ವಿನಾಶಿನಿ ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನಾದಿಗಳನ್ನು ಮಾಡ್ತಾನೆ. ಅವಾಗ ಅದು ಪಾಪ ಎಲ್ಲ ನಾಶ ಆಗಿ ಅವತ್ತಿಂದ ಅದಕ್ಕೆ ಪಾಪ ವಿನಾಶಿನಿ ಅಂತೇಳಿ ಹೆಸರು ಬರುತ್ತೆ. ಈ ರೀತಿಯಾಗಿ ನಾವು ಕಥೆಯನ್ನು ಕೇಳುವಂಥದ್ದು. ಹೀಗೆ ವೆಂಕಟಾದ್ರಿಯೊಳಗೆ ಸಮಸ್ತ ತೀರ್ಥಗಳು ಕೂಡ ಭಗವಂತನ ಸನ್ನಿಧಾನ ವಿಶೇಷದಿಂದ ಇರುವಂಥದ್ದು. ಒಂದೊಂದು ಕೂಡ ಸ್ನಾನ ಅನುಸಂಧಾನ ಸಹಿತವಾಗಿ ಮಾಡಿದ್ರೆ ಅನಂತ ಜನ್ಮಗಳ ಅನಂತ ಪಾಪಗಳು ಯಾವುದು ನಮಗೆ ಗೊತ್ತಿಲ್ಲದೆ ಮಾಡಿದ್ದು. ನಾವು ಗೊತ್ತಿದ್ದು ಮಾಡಿದ್ರೆ ಉದ್ಧಾರಗಳ ಗೊತ್ತಿಲ್ಲದೆ ಮಾಡಿದ ಪಾಪಗಳೆಲ್ಲ ಅಜ್ಞಾತ ಅಂತ ಹೇಳಿ ನಡೀತೀವಿ. ಆ ಪಾಪಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ ಅಂತ. ಮುಂದೆ ಪಾಂಡುತೀರ್ಥದ ಮಹಾತ್ಮೆ ಅಂತ ಹೇಳ್ತಾರೆ. ಆ ಪಾಂಡುತೀರ್ಥಕ್ಕೆ ಪಾಂಡುತೀರ್ಥ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲು ಒಂದು ವರ್ಷದವರೆಗೆ ಎಲ್ಲ ಅಜ್ಞಾತವಾಸ ಎಲ್ಲ ಮುಗಿದ ನಂತರದಲ್ಲಿ ಆ ಎಲ್ಲ ತೀರ್ಥ ಪಾಂಡುತೀರ್ಥದ ಹತ್ತಿರದಲ್ಲೆಲ್ಲ ಆ ಪಂಚಪಾಂಡವರು ಕೂಡ ವಾಸ ಮಾಡ್ತಾ ಇರ್ತಾರೆ. ಅವಾಗ ಧರ್ಮರಾಯ ಒಂದು ಉತ್ತಮವಾದ ಸ್ವಪ್ನವನ್ನು ಕಾಣ್ತಾನೆ. ಏನು ಅಂತ ಕೇಳಿದ್ರೆ ಯಾರು ಈ ತೀರ್ಥದಲ್ಲೆಲ್ಲ ಪವಿತ್ರ ಸ್ನಾನ ಮಾಡ್ತಾರೋ ಅವರೆಲ್ಲ ಪಾಪ ಎಲ್ಲ ಹೋಗಿ ಅವರಿಗೆ ಪುಣ್ಯ ಅನ್ನೋದು ವೃದ್ಧಿ ಆಗ್ತಾ ಇದೆ. ಈ ರೀತಿ ಅಲ್ಲಿ ಅದನ್ನ ಪಾಂಡುತೀರ್ಥ ಅಂತೆಲ್ಲ ಕರೀತಾರೆ ಅಂತ ಹೇಳಿ ಎಲ್ಲ ಒಂದು ಸ್ವಪ್ನದಲ್ಲಿ ಬೀಳತ್ತೆ. ಆ ರೀತಿಯಾಗಿ ಅವರೆಲ್ಲ ಅಲ್ಲಿ ಹೋಗಿ ಸ್ನಾನ ಅನುಸಂಧಾನಗಳನ್ನ ಮಾಡಿ ಭಗವಂತನಿಗೇನು ಸೇವಾ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಅವತ್ತಿಂದ ಅದು ಪಾಂಡುತೀರ್ಥ ಅಂತೇಳಿ ಪ್ರಸಿದ್ಧಿ ಆಯ್ತು ಜಗತ್ತಿನಲ್ಲಿ ಅಂತೇಳಿ. ಇನ್ನ ಕುರುಕ್ಷೇತ್ರ ಯುದ್ಧ ಆದ ನಂತರದಲ್ಲೂ ಕೂಡ ಪಾಂಡುತೀರ್ಥದಲ್ಲಿ ಅವರೆಲ್ಲ ಸ್ನಾನ ಮಾಡಿ ತಮ್ಮ ಅಂದ್ರೆ ಯುದ್ಧದಲ್ಲಿ ವೃದ್ಧರು ಜ್ಞಾನಿಗಳು ಆಮೇಲೆ ಬ್ರಾಹ್ಮಣರು ಮಿತ್ರರು ಬಂಧು ಬಾಂಧವರು ಈ ಅಸಂಖ್ಯಾತ ಜೀವರನ್ನ ನಾಶ ಮಾಡಿದ್ರಿಂದ ಅಸಂಖ್ಯಾತ ಬ್ರಹ್ಮ ದೋಷ ಬಂದಿರಬಹುದು ಅಂತೇಳಿ ಆ ರೀತಿಯಾಗಿ ಕೂಡ ಮತ್ತೆ ಪಾಂಡವರೆಲ್ಲ ಬಂದು ಮಹಾಭಾರತ ಯುದ್ಧ ಮುಗಿದ ನಂತರದಲ್ಲಿ ಆ ತೀರ್ಥದಲ್ಲಿ ಸ್ನಾನ ಮಾಡಿದ್ರಿಂದ ಅದಕ್ಕೆ ಪಾಂಡುತೀರ್ಥ ಅಂತೇಳಿ ಇವರೆಲ್ಲರ ಪಾಪಗಳು ಕೂಡ ನಾಶ ಆಯಿತು ಅಂತೇಳಿ. ಬ್ರಹ್ಮಹತ್ಯ ದೋಷಗಳು ಬರ್ಲಿಕ್ಕೆ ಕಾರಣ ಇಲ್ಲ, ಯಾಕಂದ್ರೆ ಭಗವಂತನೇ ಸಾರಥಿಯಾಗಿ ನಿಂತು ನಡೆದ ಯುದ್ಧ ಸಂದರ್ಭ ಅದು. ಕ್ಷತ್ರಿಯ ಧರ್ಮಕ್ಕೆ ವಿಹಿತವಾದ ಕರ್ಮವನ್ನೇ ಮಾಡಿದ್ದು ಆದರೂ ಕೂಡ ಜಗತ್ತಿನಲ್ಲಿ ಏನೆಲ್ಲ ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ ಇಂಥ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಎಲ್ಲ ರೀತಿಯ ಪಾಪಗಳು ನಾಶ ಆಗುತ್ತೆ ಅನ್ನೋ ದೃಷ್ಟಿಗೋಸ್ಕರ ಆ ಪಾಂಡುತೀರ್ಥದ ಮಹಿಮೆಯನ್ನ ಪದ್ಮಪುರಾಣ ಕುರುಕ್ಷೇತ್ರ ಯುದ್ಧ ಆದ ನಂತರ ಪಾಂಡುತೀರ್ಥದಲ್ಲಿ ಪಾಂಡವರು ಸ್ನಾನ ಮಾಡಿದ್ರು ಈ ರೀತಿಯಾಗಿ ಉಲ್ಲೇಖ ಮಾಡಿ ಅವತ್ತಿನಿಂದ ಪಾಂಡುತೀರ್ಥ ಅಂತ ಹೆಸರು ಬಂತು ಅಂತೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಇನ್ನು ಆಕಾಶ ಗಂಗಾ ಅಂತೇಳಿ, ಆಕಾಶ ಗಂಗಾದ ಬಗ್ಗೆ ಸ್ಕಾಂದ ಪುರಾಣ ಹೇಳುತ್ತೆ. ಸರ್ವಶಾಸ್ತ್ರ ವಿಶಾರದನಾಗಿರ್ತಾನೆ, ವಿಷ್ಣು ಭಕ್ತನಾಗಿರ್ತಾನೆ, ಜಿತೇಂದ್ರಿಯನಾಗಿರ್ತಾನೆ, ಒಬ್ಬ ರಾಮಾನುಜ ಅನ್ನ ಬ್ರಾಹ್ಮಣ. ಆಕಾಶ ಗಂಗಾ ತೀರ್ಥದಲ್ಲಿ ತಪಸ್ಸು ಮಾಡ್ತಾನೆ. ಅವನು ಬಹಳ ತಪೋನಿಷ್ಠನಾಗಿರ್ತಾನೆ. ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸನ್ನು ಮಾಡೋದು, ವರ್ಷ ಋತುವಿನಲ್ಲಿ ಆಕಾಶದಲ್ಲಿ ತಪಸ್ಸು ಮಾಡೋದು, ಹೇಮಂತ ಋತುವಿನಲ್ಲಿ ಅಂದರೆ ಚಳಿಗಾಲ ಅದು ಅವಾಗ ಜಲದ ಮಧ್ಯದಲ್ಲಿ ಮುಳುಗಿ ವೆಂಕಟೇಶ್ವರ ದೇವರ ಸ್ತೋತ್ರವನ್ನು ಮಾಡೋದು, ಹೀಗೆ ಕೆಲವು ಕಾಲ ಬರೀ ಒಣಗಿದ ಎಲೆಗಳನ್ನು ಪತ್ರಗಳನ್ನು ತಿಂದು ಜೀವನ ಮಾಡ್ತಿರ್ತಾನೆ. ಇನ್ನು ಕೆಲವು ಕಾಲ ಬರೀ ಜಲವನ್ನೇ ಸ್ವೀಕಾರ ಮಾಡಿ ನೀರನ್ನು ಮಾತ್ರ ಸ್ವೀಕಾರ ಮಾಡಿ ತಪಸ್ಸು ಮಾಡ್ತಾನೆ. ಇನ್ನು ಕೆಲವು ಕಾಲ ಬರೀ ವಾಯುಭಕ್ಷಣವನ್ನು ಮಾಡಿ ಅವನು ತಪಸ್ಸನ್ನು ಮಾಡ್ತಾನೆ. ಹೀಗೆ ಅನೇಕ ಕಾಲ ಅವನು ಅತ್ಯಂತ ಕಠಿಣವಾದ ಯಾರು ಮಾಡ್ಲಿಕ್ಕೆ ಆಗದೆ ಇರೋಂಥ ತಪಸ್ಸುಗಳನ್ನೆಲ್ಲ ಅವನು ಮಾಡಿ ಭಕ್ತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಿರ್ತಾನೆ. ಅವಾಗ ಭಗವಂತ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದ್ರೆ ನಿನ್ನ ಪಾದಾರವಿಂದಗಳಲ್ಲಿ ನಿಶ್ಚಲವಾದ ಜ್ಞಾನ ಭಕ್ತಿ ಕೊಡು ನನಗೆ ಅಂತೇಳಿ ಭಗವಂತ ನನ್ನ ಕುರಿತು ಪ್ರಾರ್ಥನೆ ಮಾಡ್ತಾನೆ. ಹೀಗೆ ಇಂಥ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದ್ರಿಂದ ಆದರೆ ಮಹಾಭಾಗವತೋತ್ತಮನಾಗ್ತಾನೆ ಅಂತೇಳಿ, ಅಂದರೆ ಎಲ್ಲ ಶಾಸ್ತ್ರಜ್ಞಾನ ಏನು ಬೇಕೋ ಅದು ಪ್ರಾಪ್ತಿ ಆಗ್ತಾ ಇದೆ. ಆ ಶಾಸ್ತ್ರಜ್ಞಾನ ಹೊಂದಲಿಕ್ಕೆ ಏನು ಬೇಕೋ ಅಂಥ ಪರಿಸರ ನಿರ್ಮಾಣ ಆಗಿ ಜಗತ್ತಿನಲ್ಲಿ ಸಾಧನೆಯನ್ನು ಮಾಡಿಸಿ ನಂತರದಲ್ಲಿ ಶಾಶ್ವತ ಸುಖರೂಪವಾದ ಮೋಕ್ಷವನ್ನು ಹೊಂದಲಿಕ್ಕೆ ಅನುಕೂಲ ಆಗ್ತಾ ಇದೆ. ಅದರಿಂದ ಈ ರೀತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಮುಂದೆ ಕುಮಾರಧಾರ ತೀರ್ಥ ಅಂತೇಳಿ, ಆ ಕುಮಾರಧಾರ ತೀರ್ಥ ಅಂತ ಕೇಳಿದ್ರೆ ಅಲ್ಲಿ ಕುಮಾರಿ ನೀಲ ಕೃಷ್ಣನ ಅಷ್ಟಮಹಿಷಿಯಲ್ಲಿ ಒಬ್ಬಳಿರ್ತಾಳಲ್ಲ, ಅವಳು ಕೃಷ್ಣನನ್ನ ಕುರಿತು ತಪಸ್ಸು ಮಾಡಿ ಅಲ್ಲಿ ವರ ಪಡ್ಕೊಂಡ್ಳು ಅಂತೇಳಿ ಅದ ಕಥೆ ಹೇಳ್ತಾರೆ. ಷಣ್ಮಹಿಷಿಯಲ್ಲಿ ಒಬ್ಬಳು ಅಂತೇಳಿ, ಅವಳು ಕನ್ಯಾಬಲ ಅನ್ನೋ ಇವನನ್ನ ಅವಳ ಮಗಳಾಗಿ ಅವಳು ಜನಿಸಿರ್ತಾಳೆ. ಅವಳು ಕೃಷ್ಣನನ್ನ ಕುರಿತು ನೀನೇ ನನಗೆ ಪತಿಯಾಗಬೇಕು, ಅದು ನನ್ನ ಮೊದಲು ನನ್ನನ್ನು ನಿನ್ನ ಲಗ್ನ ಆಗಬೇಕು ಈ ರೀತಿಯಾಗಿ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡಿರ್ತಾಳೆ. ಅವಾಗ ಲೋಕದಲ್ಲಿ ಏನು ಅಂತ ಕೇಳಿದ್ರೆ ಎಲ್ಲರೂ ಅಲ್ಪಾಯುಗಳು, ಮೊದಲಿಗೆ ಪುರುಷರು ಹೋಗಿ ಆಮೇಲೆ ಸ್ತ್ರೀಯರು ಮದುವೆ ಆಗೋದು ಈ ಥರ ಎಲ್ಲ ಜಗತ್ತಿನಲ್ಲಿ ಕಂಡಿದ್ದೀವಿ, ನಿನಗಾದ್ರೆ ಜನನ ಮರಣ ಅನ್ನೋದೇ ಇಲ್ಲಲ್ಲ, ಅದಕ್ಕೆ ನಾನು ನಿನ್ನನ್ನು ವರಿಸಬೇಕು, ಅದನ್ನು ನೀನು ಮೊದಲಿಗೆ ಮದುವೆ ಆಗಬೇಕು ಅಂತ ದ್ವಾಪರ ಯುಗದಲ್ಲಿ ಕೃಷ್ಣ ಸಾಕಷ್ಟು ಜನನ ಮದುವೆ ಆಗಿದ್ರ, ಆ ಎಲ್ಲರಿಗಿಂತ ಮೊದಲು ನನ್ನನ್ನು ಮದುವೆ ಆಗಬೇಕು ಅಂತ ಪರಮಾತ್ಮನನ್ನು ಕುರಿತು ಅನೇಕ ಕಾಲ ತಪಸ್ಸನ್ನು ಮಾಡಿ ವರವನ್ನು ಪಡ್ಕೊಂಡಿರ್ತಾಳೆ. ಅವಳು ನಿತ್ಯದಲ್ಲೂ ಕೂಡ ಹರಿಕಥಾ ಶ್ರವಣ, ಹರಿಪಾದ ಸೇವಾ, ಹರಿಪೂಜಾ ಈ ರೀತಿಯೆಲ್ಲ ಭಗವಂತನ ವಿಷಯಕ ಜ್ಞಾನದಲ್ಲೇ ಮಾಡಿಕೊಂಡು ಒಂದ್ಸಲ ತಿರುಪತಿ ಕ್ಷೇತ್ರಕ್ಕೆ ಅವಳು ತೀರ್ಥಯಾತ್ರೆಗೆ ಅಂತ ಹೊರಡ್ತಾಳೆ. ಮೊದಲು ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಆ ನಂತರದಲ್ಲಿ ಕಪಿಲೇಶ್ವರನ ದರ್ಶನ ಮಾಡಿ ಆಮೇಲೆ ಶೇಷಾಚಲ ಬೆಟ್ಟವನ್ನು ಏರ್ತಾಳೆ. ನಂತರದಲ್ಲಿ ವಾಹನ ದರ್ಶನ ಮಾಡ್ತಾಳೆ. ಈ ರೀತಿಯೆಲ್ಲ ಕ್ರಮದಿಂದ ಮಾಡಿ ಸಾವಿರ ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನು ಮಾಡ್ತಾಳೆ. ಆಮೇಲೆ ಪತ್ನಿಯಾಗಿ ಬೇಡು ಅಂತೇಳಿ ಭಗವಂತನನ್ನ ಕೇಳ್ತಾಳೆ. ಅದು ನಿನ್ನ ಉಪನಯನ ಸಂಸ್ಕಾರಕ್ಕಿಂತ ಮುಂಚೆ ನಿನ್ನ ಅಂಗಸಂಗ ಬೇಕು, ಈ ರೀತಿಯಾಗಿ ಅವಳು ಪ್ರಾರ್ಥನೆ ಮಾಡಿರ್ತಾಳೆ. ಹಾಗೆ ಆ ಯಾರು ಈ ತೀರ್ಥದಲ್ಲಿ ಈ ಸ್ನಾನ ಮಾಡಿ ಭಗವಂತನನ್ನ ಈ ರೀತಿಯಾಗಿ ತನಗೆ ಏನ್ ಬೇಕೋ ಅದನ್ನ ಅಭಿಷ್ಟಗಳನ್ನ ಪ್ರಾರ್ಥಿಸಿದ್ರೆ ಅದೆಲ್ಲವೂ ಕೂಡ ಈಡೇರ್ತಾ ಇದೆ ಅಂತೇಳಿ ಈ ಇದರಿಂದ ತಿಳಿಸ್ಕೊಡ್ತಾರೆ. ಅವಳೇ ಮುಂದೆ ಕುಂಭಕನ ಮಗಳಾಗಿ ಜನಿಸ್ತಾಳೆ. ಕನ್ಯಾಬಲ ಅನ್ನೋ ತಂದೆ, ಆಮೇಲೆ ಕುಂಭಕ ಅಂತೇಳಿ ಅವನೇ ಅವತಾರ ಮಾಡ್ತಾನೆ, ಅವನಲ್ಲಿ ಜಲಿಸ್ತಾಳೆ. ಅವನು ಪಿತೃಗಳಲ್ಲಿ, ಪಿತೃದೇವತೆಗಳೇನು ಹೇಳ್ತೀವಿ ಅದರಲ್ಲಿ ಅವನು ಮೊದಲನೇ ಅವನು ಅಂತೇಳಿ. ಅಲ್ಲಿ ಮತ್ತೆ ಏಳು ಜನ ದೈತ್ಯರನ್ನ ಸಂಹಾರ ಮಾಡಿ ಮೊದಲಿಗೆ ಇವಳನ್ನ ನೀಲ ಅನ್ನೋಳನ್ನ ವಿವಾಹ ಆದ ಪರಮಾತ್ಮ ಅಂತ ಹೇಳಿ. ಅದೇ ಗೂಳಿಗಳಾಗಿ ಬರ್ತಾರೆ, ಅವ್ರನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ಈ ನೀಲೆಯನ್ನ ಪರಮಾತ್ಮ ಮೊದಲಿಗೆ ಬರೆಸ್ತಾನೆ ಅಂತೇಳಿ. ಅವತ್ತಿಂದ ಆ ನೀಲ ಈ ತರ ಇದಾಗಿ ಆ ನೀಲೇನೆ ಆ ಲಕ್ಷ್ಮಿಯ ಆವೇಶ, ಅಲ್ಲಿ ಆವೇಶ ರೂಪ. ಅದರಿಂದ ಪರಮಾತ್ಮ ಅವಳನ್ನ ಓರಿಸ್ತಾನೆ. ಈ ಆ ಕುಮಾರಿಯಾಗಿ ಅವಳು ತಪಸ್ಸು ಮಾಡಿದ್ರಿಂದ ಕುಮಾರಧಾರ ಅಂತೇಳಿ ಆ ತೀರ್ಥಕ್ಕೆ ಹೆಸರು ಬಂತು ಅಂತೇಳಿ. ಮುಂದೆ ತುಂಬೂರು ತೀರ್ಥ ಅಂತ, ಆ ತುಂಬೂರು ತೀರ್ಥಕ್ಕೆ ಗೋಣ ತೀರ್ಥ, ಫಲ್ಗುಣಿ ತೀರ್ಥ ಈ ರೀತಿಗಳು ಕೂಡ ನಾಮಾಂತರ ಇದೆ ಅಂತೇಳಿ. ಪಾಪಿ ಜನಗಳೆಲ್ಲ ಸ್ನಾನ ಮಾಡಿ ತಮ್ಮ ಎಲ್ಲ ಪಾಪಗಳನ್ನು ಅಲ್ಲಿ ವಿಸರ್ಜನೆ ಮಾಡಿದಾಗ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಕೂಡ ಆ ಪಾಪಗಳ ಸಂಪರ್ಕದಿಂದ ತಾವು ದೂರ ಆಗಲಿಕ್ಕೆ ಏನು ಮಾಡಬೇಕು ಅಂತೇಳಿ ನಾರದರನ್ನ ಉಪಾಯ ಕೇಳ್ತಾರೆ. ಅವಾಗ ಆ ನಾರದರು ಅವ್ರಿಗೆ ಹೇಳ್ತಾರೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಉತ್ತರ ಫಲ್ಗುಣಿ ನಕ್ಷತ್ರ ದಿನ ಮೀನ ರಾಶಿಯಲ್ಲಿ ಸೂರ್ಯನಿದ್ದಾಗ ಗೋಣತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲರೂ ಪರಿಶುದ್ಧರಾಗ್ತೀರಿ. ಅವಾಗ ಆ ಗೋಣತೀರ್ಥದಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಕೂಡ ಅಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ಮಾಡಬೇಕು ಅಂತ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಹೇಳಿರ್ತಾರೆ. ಆ ರೀತಿಯಾಗಿ ಆ ಫಲ್ಗುಣಿ ತೀರ್ಥ ಅಥವಾ ಗೋಣತೀರ್ಥ ಅಂತ, ಅದೇ ಮತ್ತೆ ತುಂಬೂರು ತೀರ್ಥ ಅಂತ ಮುಂದೆ ಕರೆಸ್ಕೊಳ್ಳುತ್ತೆ. ಅದು ಹೇಗೆ ತುಂಬೂರು ತೀರ್ಥ ಆಯಿತು ಅಂತ ಕೇಳಿದ್ರೆ, ತುಂಬೂರು ಅನ್ನೋ ಗಂಧರ್ವ ಇರ್ತಾನೆ. ಆ ತುಂಬೂರು ಅನ್ನೋ ಗಂಧರ್ವ ಏನು ಅಂದರೆ ತನ್ನ ಪತ್ನಿಗೆ ಹೇಳ್ತಾನೆ, ಮಾಘ ಮಾಸದಲ್ಲಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಬೇಕು, ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಪತಿಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ದೀಪಕ್ಕೆ ಬತ್ತಿ ಮಾಡಿಕೊಡೋದು, ಬತ್ತಿ ಹಾಕೊಡೋದು, ರಂಗೋಲಿಗಳನ್ನು ಹಾಕೋದು, ಈ ರೀತಿ ಎಲ್ಲ ಪೂಜೆಗೆ ಏನೆಲ್ಲ ಸಹಾಯಗಳು ಬೇಕೋ ಅದನ್ನೆಲ್ಲ ನೀನು ಮಾಡಬೇಕು, ಇದೆಲ್ಲ ಪ್ರತಿವ್ರತ ಧರ್ಮ ನೀನು ಮಾಡಬೇಕಾಗಿದ್ದು ಅಂತ ಪತ್ನಿಗೆ ಅದನ್ನೆಲ್ಲ ಉಪದೇಶ ಮಾಡ್ತಾನೆ. ಆ ಉಪದೇಶ ಮಾಡಿದಾಗ ಅವಳು ಹೇಳ್ತಾಳೆ, ನೀನೇನೋ ಹೇಳದಿ ಸರಿ, ಆದರೆ ಆ ಮಾಘ ಮಾಸದಲ್ಲಿ ಶೀತ ಹೆಚ್ಚು, ಅವಾಗ ರವಿ ಮಂದನಾಗಿರ್ತಾನೆ, ಆ ಚಳಿಗಾಲದಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆ ಶೀತ ಆಗುತ್ತೆ, ಅದರಿಂದ ನೀ ಹೇಳಿದ್ದೆಲ್ಲ ನಂಗೆ ಮಾಡೋಕ್ಕಾಗಲ್ಲ ಅಂತೇಳಿ ಪತ್ನಿ. ನೀನೇನೋ ಹೇಳಿದಿ, ಆದರೆ ಅವಾಗ ರವಿ ಮಂದನಾಗಿರ್ತಾನೆ, ಸೂರ್ಯ ಮಂದನಾಗಿರ್ತಾನೆ, ಶೀತದ ಪ್ರಕೃತಿ ಜಾಸ್ತಿ ಇರುತ್ತೆ, ನೀ ಹೇಳ್ದಂಗೆ ಸೂರ್ಯೋದಯಕ್ಕಿಂತ ಮುಂಚೆ ಈ ತೀರ್ಥಗಳಲ್ಲೇ ಸ್ನಾನ ಮಾಡೋದು ಇದೆಲ್ಲ ನನ್ನ ಕೈಯಿಂದ ಆಗದೆ ಇರೋದು, ನೀ ಬೇಕಾರ ಮಾಡ್ಕೊ ಅಂತೇಳಿ ಅವಳು ಅದನ್ನು ಕೇಳಿಸ್ ಇದು ಮಾಡಲ್ಲ. ಅವಾಗ ಅವನು ಶಾಪ ಕೊಡ್ತಾನೆ. ಯಾಕೆ ಶಾಪ ಕೊಡ್ತಾನೆ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತಾ ಇದೆ, ವರ್ಣ ವಿಮುಖನಾಗಿ ಮಗ ಏನಾದ್ರು ಆಚರಣೆಗಳನ್ನು ಮಾಡ್ತಾ ಇದ್ರೆ ಅವನಿಗೆ ಶಾಸ್ತ್ರ ಶಾಪ ಕೊಡ್ಬೋದು. ಅಪ್ರಿಯವಾಗಿ ಭಾಷಣ ಮಾಡ್ತಿದ್ರೆ ಹೆಂಡತಿ ಅಂದ್ರೆ ಶಾಸ್ತ್ರಕ್ಕೆ ಹಿತವಲ್ಲದೆ ಇರೋದನ್ನು ಉಪದೇಶ ಮಾಡೋದು ಬೇರೆಯವರಿಗೆ, ಈ ರೀತಿಯಾಗಿ ಏನಾದ್ರು ಶಾಸ್ತ್ರಕ್ಕೆ ವಿರೋಧವಾಗಿ ವರ್ತನೆ ಮಾಡಿದ್ರೆ ಹೆಂಡತಿಯನ್ನು ದಂಡಿಸ್ಬೋದು. ಆಮೇಲೆ ಬ್ರಾಹ್ಮಣ ವಿರೋಧಿಯಾಗಿರುವಂತ ರಾಜ ಇದ್ರೆ ಅವನನ್ನು ಕೂಡ ದಂಡನ ಮಾಡಬಹುದು. ಈ ರೀತಿ ಒಂದು ನ್ಯಾಯ ಇದೆ, ಅದಕ್ಕೆ ನಾನು ಪತ್ನಿಗೆ ಶಾಪ ಕೊಡ್ಬೋದು ಅಂತೇಳಿ ಅವನು ಶಾಪ ಕೊಡ್ತಾನೆ. ನೀನು ಏನು ಅಂತ ಕೇಳಿದ್ರೆ, ಪಿಪ್ಪಲ ವೃಕ್ಷ ಏನಿದೆ ಗೋಣತೀರ್ಥ ಸಮೀಪ, ಒಂದು ಪಿಪ್ಪಲ ವೃಕ್ಷ ಅನ್ನೋದಿದೆ, ಅದರ ಪೊಟರೆ ಒಳಗೆ ನೀರೇ ಇರಲ್ಲ, ನಿನ್ನ ಚಳಿ ಗಲಾಟೆ ಅಲ್ಲ, ನೀರಿಲ್ಲದ ಆ ಪೊಟರೆ ಒಳಗೆ ನೀನು ಕಪ್ಪೆಯಾಗಿ ಹುಟ್ಟು, ಈ ರೀತಿಯಾಗಿ ಶಾಪ ಕೊಡ್ತಾನೆ. ಅವಾಗ ಅವಳಿಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ಏನೋ ಮಾತಾಡ್ಬಿಟ್ಟೆ, ಆಡಬಾರ್ದಾಗಿತ್ತು, ಈ ರೀತಿಯಾಗಿ ಆಗುತ್ತೆ. ವಿಶಾಪವನ್ನು ಕೇಳ್ತಾಳೆ, ಆಯಿತು ಕ್ಷಮೆ ಕೇಳಿದ್ದೀನಿ, ಈಗ ವಿಶಾಪವನ್ನು ಕೊಡ್ರಿ ಅಂಥೇಳಿ. ಇಲ್ಲ, ನೀನು ಅಲ್ಲಿ ಹೋಗಿ ಕಪ್ಪೆಯಾಗಿ ಹುಟ್ಟು. ಅವಾಗ ಅಗಸ್ತ್ಯರು ಒಂದ್ಸಲ ನಿಂದೆಲ್ಲ ಈ ಇದಕ್ಕೆ ಏನು ಅನುಭವಿಸ್ಬೇಕು ಶಿಕ್ಷೆ ಅದೆಲ್ಲ ಆದ ನಂತರದಲ್ಲಿ ಅಗಸ್ತ್ಯರು ಒಮ್ಮೆ ತಮ್ಮ ಶಿಷ್ಯರ ಪರಿವಾರ ಸಮೇತರಾಗಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಆ ಗೋಣತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದ ಮಹಿಮೆಯನ್ನು ಆ ಪಿಪ್ಪಲ ವೃಕ್ಷದ ಕೆಳಗೆ ಕುಳಿತು ತಮ್ಮ ಶಿಷ್ಯರಿಗೆ ಅದನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಅವಾಗ ನೀನು ಕಪ್ಪೆ ಆಗಿರ್ತೀಯಲ್ಲ ಅಲ್ಲೇ ಇದ್ದು ಅದನ್ನು ಜ್ಞಾನ ಅನುಸಂಧಾನ ನಿನಗೆ ಬರ್ತದೆ, ನೀನು ಶ್ರವಣ ಮಾಡು, ಆಮೇಲೆ ನೀನು ಮತ್ತೆ ನನ್ನ ಹತ್ರ ವಾಪಸ್ ಬರುವಂಥ ಸಂದರ್ಭ ಬರ್ತಾ ಇದೆ. ಶಾಪ ಕೊಟ್ಟಿದ್ದನ್ನ ನೀನು ತಗೊಳ್ಳಿಕ್ಕಾಗಲ್ಲ, ನೀನು ಮಾಡಲ್ಲ ಅಂದು ನಾನು ಶಾಪ ಕೊಟ್ಟೆ. ಶಾಸ್ತ್ರ ಅದಕ್ಕೆ ಪರಿಮಿತಿ ಕೊಟ್ಟಿದೆ. ಈ ರೀತಿ ದುರ್ಮಾರ್ಗದಲ್ಲಿ ಹೋದಾಗ ಪತಿ ಪತ್ನಿಗಿರ್ಬೋದು, ಪತ್ನಿ ಪತಿಗಿರ್ಬೋದು, ಸನ್ಮಾರ್ಗಕ್ಕೆ ತರೋ ಕಾಲಕ್ಕೆ ಶಿಕ್ಷೆ ಈ ತರ ಶಾಪ ಕೊಡೋಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ. ಕಂಡು ದುರ್ಮಾರ್ಗದಲ್ಲಿ ಹೋದಾಗ ಅವರನ್ನ ಪ್ರವರ್ತನೆ ಮಾಡಬೇಕು ಅಂತಾದಾಗ ಇದು ಕೊಡಲೇಬೇಕು. ಈಗ ಡಾಕ್ಟ್ರು ಹರಿತವಾದ ಆಯುಧಗಳಿಂದ ಆಪರೇಷನ್ ಮಾಡ್ತಾರೆ, ರೋಗಿ ಮೇಲೆ ದ್ವೇಷ ಇರುತ್ತೆ, ಅವ್ರಿಗೆ ಚಾಕು ಕತ್ತರಿ ಎಲ್ಲ ಬಳಸ್ಲಿಕ್ಕೆ ಇಲ್ಲ. ಆ ರೋಗಿ ಉದ್ದ ಆಗಲಿ ಆ ಕಾಯಿಲೆಯಿಂದ ಗುಣ ಆಗಲಿ ಈ ರೀತಿಯೆಲ್ಲ ಉಪಯೋಗಿಸ್ತಾರಲ್ಲ, ಅದೇ ರೀತಿ ಶಾಸ್ತ್ರನು ಕೂಡ ಆ ವ್ಯಕ್ತಿಯನ್ನ ಸನ್ಮಾರ್ಗಕ್ಕೆ ತರುವ ಸಲುವಾಗಿ ಈ ರೀತಿಯಾಗಿ ನಡೆದಿರೋದು. ಅವಾಗ ನೀನು ಕಪ್ಪೆ ಆಗಿರೋಳು, ಈ ಶಾಸ್ತ್ರ ಎಲ್ಲ ಶ್ರವಣ ಮಾಡಿದ ನಂತರ ವಾಪಸ್ ನಿನಗೆ ಇದಾಗತ್ತೆ. ಹೀಗೆ 10,000 ವರ್ಷಗಳ ಕಾಲ ಅವಳು ಕಪ್ಪೆ ಆಗಲ್ಲಿ ವಾಸ ಮಾಡ್ತಿರ್ತಾಳೆ. ಆಮೇಲೆ ಅಗಸ್ತ್ಯರು ಬಂದು ಅಗಸ್ತ್ಯರಿಂದ ಈ ಎಲ್ಲ ಶ್ರವಣಾದಿಗಳನ್ನು ಮಹಿಮಾಗಳ ತೀರ್ಥ ಮಹಿಮಗಳನ್ನು ಶ್ರವಣ ಮಾಡಿ ಆ ನಂತರದಲ್ಲೇ ಆ ಜನ್ಮದಿಂದ ನಿವೃತ್ತಿಯನ್ನು ಹೊಂದಿ ಆಮೇಲೆ ಮತ್ತೆ ಭಗವಂತ ಗಂಡನ ಸಮೀಪಕ್ಕೆ ಬರೋದು ಅಂತೇಳಿ. ಅದರಿಂದ ಅದು ತುಂಬುರು ತೀರ್ಥ, ತುಂಬುರು ತೀರ್ಥ ಅಂತೇಳಿ. ಆಮೇಲೆ ಅಗಸ್ತ್ಯರು ಅವಳು ನಿಜರೂಪಕ್ಕೆ ಬಂದ ನಂತರದಲ್ಲಿ ಅವಳಿಗೆ ಸ್ತ್ರೀ ಧರ್ಮ ಏನು ಅನ್ನೋದನ್ನೆಲ್ಲ ಕುರಿತು ಉಪದೇಶಾದಿಗಳನ್ನು ಮಾಡ್ತಾರೆ. ಪತಿವ್ರತ ಸ್ತ್ರೀ ಜಗತ್ತಿನಲ್ಲಿ ಹೇಗಿರಬೇಕು, ಪತಿಗೆ ಸಹಕಾರಳಾಗಿ ಎಲ್ಲ ಶಾಸ್ತ್ರಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ, ಮೋಕ್ಷಕ್ಕೆ ಏನು ಸಾಧನೆ ಬೇಕೋ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋದರೆ ಉತ್ತಮ ಗತಿ ಪ್ರಾಪ್ತಿ ಆಗ್ತಾ ಇದೆ. ಈ ರೀತಿಯಲ್ಲಿ ಅದನ್ನು ಉಪದೇಶ ಎಲ್ಲ ಮಾಡ್ತಾರೆ. ಆ ರೀತಿ ಅದು ತುಂಬೂರು ತೀರ್ಥ ಅಂಥೇಳಿ ಪ್ರಸಿದ್ಧ ಆಗಿರೋದು. ಅಲ್ಲಿ ಪೌರ್ಣಿಮೆಯಲ್ಲಿ ಸ್ನಾನ ಮಾಡಿದರೆ ಅನಂತ ಯಜ್ಞಗಳ ಮಾಡಿದ ಫಲ, ಆ ಈ ರೀತಿ ಕಪಿಲಾ ಗೋ ಸಹಸ್ರವನ್ನು ದಾನ ಮಾಡಿದ ಫಲ, ಮದಿಸಿದ ಸಹಸ್ರ ಆನೆಗಳನ್ನು, 10,000 ಕುದುರೆಗಳನ್ನು ಈ ರೀತಿ ಎಲ್ಲ ದಾನ ಮಾಡಿದರೆ ಏನು ಪುಣ್ಯ ಬರ್ತಾ ಇದೆಯೋ ಅಂಥ ಪುಣ್ಯ ಬರ್ತಾ ಇದೆ. ಇಲ್ಲಿ ಇದೇ ತುಂಬೂರು ತೀರ್ಥದಲ್ಲಿ ಅರುಂಧತಿ ಎನ್ನೋಳು ವಸಿಷ್ಠರ ಪತ್ನಿ ಏನಿದ್ದಾಳೆ ಅವಳು ಸ್ನಾನ ಮಾಡಿ ಮಹಾಪತಿವ್ರತೆಯವಳು, ಆ ಪಂಚಪತಿವ್ರತೆಯರಲ್ಲಿ ಅವಳು ಒಂದು ಸ್ಥಾನವನ್ನು ಪಡ್ಕೊಂಡು, ಇದು ಮಹಾಪತಿವ್ರತೆ ಅಂದರೆ ವಸಿಷ್ಠರ ಜೊತೆಗೆ ಇದ್ದೋಳು, ಅಂಥ ಒಂದು ಅರ್ಹತೆ ಹೇಗೆ ಬಂತು ಅಂತ ಕೇಳಿದ್ರೆ ಈ ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡಿದ್ರು ಅಂಥೇಳಿ ಈ ರೀತಿಯಾಗಿ ಇದು ಅರುಂಧತಿಯ ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಈ ರೀತಿಯಾಗಿ ಸದಾಚಾರ ಸಂಪನ್ನರಾಗಿರಬೇಕು, ಪತಿವ್ರತೆಯಾದಳು ಏನು ಮಾಡಬೇಕು ಏನು ಮಾಡಬಾರ್ದು ಈ ರೀತಿ ಎಲ್ಲವನ್ನು ಹೇಳಿ ಮುಂದೆ ಹೇಳ್ತಾರೆ. ಸುವರ್ಣ ಮುಖರಿ ತೀರದಲ್ಲಿ ವೆಂಕಟಾಚಲ ಅನ್ನೋ ಕ್ಷೇತ್ರ ಇದೆ. ಅಲ್ಲಿ ಶ್ವೇತ ದ್ವೀಪ, ವೈಕುಂಠ, ಸೂರ್ಯಮಂಡಲ ಮಧ್ಯಭಾಗಕ್ಕಿಂತ ಎಲ್ಲ ಹೆಚ್ಚು ಪ್ರೀತಿಪಾತ್ರವಾದದ್ದು. ಕಲಿಯುಗದಲ್ಲಿ ಅದಕ್ಕೆ ಅಷ್ಟು ಮಹತ್ವ ಅನ್ನೋದಿದೆ. ಅಲ್ಲಿ ಹೋಗಿ ನಾಮಸ್ಮರಣೆ ಮಾಡಬೇಕು. ಅಲ್ಲಿ ನಾಮಸ್ಮರಣೆ ಹೋಗ್ತೀವಿ ಅಂತ ಸಂಕಲ್ಪ ಮಾಡಿ ಇಲ್ಲಿ ಆ ಎಲ್ಲ ತೀರ್ಥಗಳನ್ನು ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ಸರ್ವ ದುರಿತಗಳು ಕೂಡ ನಾಶ ಆಗ್ತಾ ಇದೆ. ಅಲ್ಲಿ ಪಶ್ಚಿಮದಲ್ಲಿ ಸ್ವಾಮಿ ವರಾಹನ ದೇವಸ್ಥಾನ ಇದೆ, ಭೂ ವರಾಹನ ದೇವಸ್ಥಾನ ಇದೆ. ದಕ್ಷಿಣದಲ್ಲಿ ವೆಂಕಟೇಶ ಅನ್ನೋನಿದ್ದಾನೆ. ಅದಕ್ಕೆ ನಾರಾಯಣ ದೃಶ್ಯವಾದ್ರಿ ಈ ಥರ ಎಲ್ಲ ಅನೇಕ ನಾಮಗಳಿಂದ ಅದು ಖ್ಯಾತಿಯಾಗಿದೆ. ಈ ರೀತಿ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ. ಮುಂದೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ತುಂಬೂರು ತೀರ್ಥದ ಮಹಿಮೆಯನ್ನು ಎಲ್ಲರಿಗೂ ಕೂಡ ತಿಳಿಸ್ತಾರೆ ಈ ರೀತಿಯಾಗಿ ಬರುವಂಥದ್ದು ಅಂತ. ಹೀಗೆ ಎಲ್ಲ ಕಾಲದಲ್ಲೂ ಕೂಡ ಈ ಇಂಥ ಪವಿತ್ರ ಇದರಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿದ್ವಿ ಅಂತ ಆದರೆ ಪುತ್ರಾರ್ಥಿ ಲಭತೆ ಪುತ್ರ, ಯಶಾರ್ಥಿ ಲಭತೆ ಯಶ ಅಂತೇಳಿ ಆ ಜೀವರ ಸ್ವರೂಪಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಆಗ್ತಾ ಇದೆ ಅಂತೇಳಿ ಈ ತೀರ್ಥಕ್ಷೇತ್ರದ ಮಹಿಮೆಯನ್ನು ವಿಸ್ತಾರವಾಗಿ ಶಾಸ್ತ್ರಗಳೆಲ್ಲ ತಿಳಿಸ್ಕೊಡ್ತಾ ಇದೆ.